ಸುಧಾಕರ್. ಗುಡುಗು ಸಿಡಿಲಿನ ಮುನ್ಸೂಚನೆ ಬಗ್ಗೆ ಕರ್ನಾಟಕ ರಾಜ್ಯ ನೈಸರ್ಗಿಕ ವಿಕೋಪ ಮೇಲ್ವಿಚಾರಣಾ ಕೇಂದ್ರದ ಆಪ್ನಲ್ಲಿ ಮಾಹಿತಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಆಕಾಶವಾಣಿ ಬೆಂಗಳೂರು. ಸೃಜನಶೀಲತೆಗೆ ಮುನ್ನುಡಿ ಧನ್ಯನಾದೆ ಧನ್ಯನಾದೆ. ಓಹೋ ಕೇಳಬೇಕಯ್ಯ. ಮನಸ್ಸಿನ ಸವಿನುಡಿ ರೇಡಿಯೋ ಪರಂಪರೆ ಇದು, ಚಿಕ್ಕತನದಿಂದ ಬಂದಿರೋದು ಹಾಡು ಹಾಡೋದು. ಏಕಾಂತದ ಮೆಲುಧ್ವನಿ, ಸಂತೆಯಲ್ಲಿ ಮಾರ್ದನಿ, ವಿಶ್ವದೇಹಿಗೆ ಸಂಚಾರದಲ್ಲಿ ಸಹಧ್ವನಿ ರೇಡಿಯೋ. ಯಾವ ಊರಾಕೆ ನೀ ಮಾಯ ಕಾರ್ತಿ, ನನಗ ಎತ್ತಾವ ಮನಿ ಮನಿ ಆರ್ತಿ. ಮನಸ್ಸಿನ ವಿಡಿಯೋ ಭಾವದ ಆಡಿಯೋ ಆಕಾಶವಾಣಿ ಆಕಾಶವಾಣಿ ಆಕಾಶವಾಣಿ ಸದಾ ನಿಮ್ಮೊಂದಿಗೆ. ಆಕಾಶವಾಣಿ ಬೆಂಗಳೂರು. ಆಕಾಶವಾಣಿ ಭದ್ರಾವತಿ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಅರ್ಪಿಸುವ ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರೇ ಹಾಗೂ ಕೇಳುಗರೇ, ಪ್ರತಿದಿನ ಸಂಜೆ 6:50 ಮೂಡಿ ಬರುವ ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮ ಭದ್ರಾವತಿ ಕೇಂದ್ರದಿಂದ ಯಾವ ರೀತಿಯಾಗಿ ಮೂಡಿ ಬರ್ತಾ ಇದೆ, ಮತ್ತೆ ಈ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯ ಸಲಹೆ ಸೂಚನೆ ಏನಾದರೂ ಇದ್ದಲ್ಲಿ ನಮ್ಮ ವಾಟ್ಸ್ಆಪ್ ನಂಬರಿಗೆ ಇದನ್ನ ನೀವು ಬರೆದು ತಿಳಿಸಬಹುದು. ನೀವು ಬರೆದು ಕಳಿಸಿದ ಮಾಹಿತಿಯನ್ನ ಅದೇ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು. ನಮ್ಮ ವಾಟ್ಸ್ಆಪ್ ಸಂಖ್ಯೆ ಹೀಗಿದೆ: 9481572600. ಇನ್ನೊಮ್ಮೆ ಕೇಳಿ, 9481572600. ಯುವಕರ ಭೋಜನ ಉಪಯೋಗ ನಾಡಿಗೆ ದೊರೆತರೆ ಚಿನ್ನದ ಬೆಳೆ ಬೆಳೆವುದು. ಕೇಳುಗರೆ, ಎಸ್ಎಸ್ಎಲ್ಸಿ, ಪಿಯುಸಿ ಹಾಗೂ ಪದವಿ ಆದ್ಮೇಲೆ ಯಾವ ವಿಷಯನ ಆಯ್ಕೆ ಮಾಡಿಕೊಳ್ಳಬೇಕು ಅನ್ನೋ ಗೊಂದಲ ಇದೆಯಾ? ಅದಾದ ನಂತರ ಯಾವ ಉದ್ಯೋಗ ಸಿಗಬಹುದು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಆಕಾಶವಾಣಿ ಭದ್ರಾವತಿಯಲ್ಲಿ ಶಿವಮೊಗ್ಗದ ಪಿಎಸ್ ಸಮೂಹ ಶಿಕ್ಷಣ ಸಂಸ್ಥೆ ಸಹಯೋಗದಲ್ಲಿ ವೃತ್ತಿ ಶಿಕ್ಷಣ ಮಾರ್ಗದರ್ಶನ ಸರಣಿ ಪ್ರತಿ ಶುಕ್ರವಾರ ಬೆಳಗ್ಗೆ 9:05 ಪ್ರಸಾರ ಆಗ್ತಾ ಇದೆ. ಯುವಜನ ಶಕ್ತಿಯು ಮನಸ್ಸಿಟ್ಟು ದುಡಿದರೆ ನಡೆದರೆ ಭೂಮಿಗೆ ಸ್ವರ್ಗ ಇಳಿಬಹುದು. ಕೇಳಿ, ಪಿಇಎಸ್ ಸಮೂಹ ಶಿಕ್ಷಣ ಸಂಸ್ಥೆಯ ವಿವಿಧ ವಿಭಾಗದ ಮುಖ್ಯಸ್ಥರು ಮಾಹಿತಿ ನೀಡುವ ವೃತ್ತಿ ಶಿಕ್ಷಣ ಮಾರ್ಗದರ್ಶನ ಪ್ರತಿ ಶುಕ್ರವಾರ ಬೆಳಗ್ಗೆ 9:05. ಪ್ರಮುಖ ಮಾಹಿತಿ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಎಸ್ಬಿಐ ಉಳಿತಾಯದ ಬ್ಯಾಂಕ್ ಖಾತೆದಾರರಿಗೆ ಸಂಬಂಧಪಟ್ಟಿದ್ದು, ಯಾವುದೇ ಖಾತೆಗಳು ಕಳೆದ 2 ವರ್ಷಗಳಲ್ಲಿ ಗ್ರಾಹಕರು ನಡೆಸಿದ ಯಾವುದೇ ವಹಿವಾಟು ನಡೆಯದ ಕಾರಣ ನಿಷ್ಕ್ರಿಯವಾಗಿದ್ದರೆ ದಯವಿಟ್ಟು ನಿಮ್ಮ ಕೆವೈಸಿ ದಾಖಲೆಗಳೊಂದಿಗೆ ಎಸ್ಬಿಐನ ಯಾವುದೇ ಶಾಖೆಯನ್ನು ಸಂಪರ್ಕಿಸುವ ಮೂಲಕ ಅಥವಾ ಇಂಟರ್ನೆಟ್ ಬ್ಯಾಂಕಿಂಗ್, ಯುನೋ, ಎಟಿಎಂ, ವಾಟ್ಸ್ಆಪ್ ಬ್ಯಾಂಕಿಂಗ್, ವಿಡಿಯೋ ಕೆವೈಸಿ ಇತ್ಯಾದಿ ಡಿಜಿಟಲ್ ಚಾನೆಲ್ಗಳನ್ನು ಬಳಸುವ ಮೂಲಕ ನಿಮ್ಮ ಖಾತೆಯನ್ನು ಮರು ಕೆವೈಸಿ ಮಾಡಿ. ದಯವಿಟ್ಟು ಗಮನಿಸಿ, ಮರು ಕೆವೈಸಿ ಮಾಡದೆ ನಿಷ್ಕ್ರಿಯ ಖಾತೆಗಳಲ್ಲಿ ಹಿಂಪಡುವಿಕೆ ವಹಿವಾಟನ್ನು ಅನುಮತಿಸಲಾಗುವುದಿಲ್ಲ. ಆತ್ಮೀಯ ರೈತ ಬಾಂಧವರೇ, ಇಂದಿನ ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಮಲೆನಾಡು ಗಿಡ್ಡ ತಳಿ ಹಾಲಿನ ಉತ್ಪನ್ನಗಳ ಮೌಲ್ಯವರ್ಧನೆ ಕುರಿತು ಪಶುವೈದ್ಯಕೀಯ ಮಹಾವಿದ್ಯಾಲಯ ಶಿವಮೊಗ್ಗದ ಜಾನುವಾರು ಉತ್ಪನ್ನಗಳ ತಾಂತ್ರಿಕತೆ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಪವನ್ ಎಂ ಅವರೊಂದಿಗೆ ಸಂದರ್ಶನವನ್ನ ಕೇಳೋಣ, ಬನ್ನಿ. ಆತ್ಮೀಯ ರೈತ ಬಾಂಧವರೇ ಹಾಗೂ ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮ ಕೇಳುಗರೆ, ಇಂದು ನಮ್ಮ ಜೊತೆ ಡಾಕ್ಟರ್ ಪವನ್ ಎಂ ಅವರಿದ್ದಾರೆ, ಸಹಾಯಕ ಪ್ರಾಧ್ಯಾಪಕರು, ಜಾನುವಾರು ಉತ್ಪನ್ನಗಳ ತಾಂತ್ರಿಕ ವಿಭಾಗ, ಪಶುವೈದ್ಯಕೀಯ ಮಹಾವಿದ್ಯಾಲಯ, ವಿನೋಬನಗರ, ಶಿವಮೊಗ್ಗ. ಇವರು ಇವತ್ತು ನಮ್ಮ ಜೊತೆ ಮಲೆನಾಡು ಗಿಡ್ಡ ಈ ಒಂದು ತಳಿಯಲ್ಲಿ ಹಾಲಿನ ಉತ್ಪನ್ನಗಳ ಒಂದು ಮೌಲ್ಯವರ್ಧನೆ ಕುರಿತು ಮಾಹಿತಿ ಮಾಡಿಕೊಳ್ಳಲಿಕ್ಕಿದ್ದಾರೆ. ಪ್ರಥಮವಾಗಿ ಭದ್ರಾವತಿ ಆಕಾಶವಾಣಿ ಕೇಂದ್ರದಿಂದ ತಮಗೆ ಸ್ವಾಗತ ಕೋರುತ್ತಾ ನಮಸ್ಕಾರ ಸರ್. ನಮಸ್ಕಾರ. ಹೇಳಿ, ಈ ಮಲೆನಾಡು ಗಿಡ್ಡ ತಳಿಯ ಒಂದು ವಿಶೇಷತೆ ಮತ್ತೆ ಇದರ ಒಂದು ಚರಿತ್ರೆ ಹಿನ್ನೆಲೆ ಬಗ್ಗೆ, ಇದೇನು ನಮ್ಮ ರೈತರಿಗೆ ಪೂರ್ವಜರಿಗೆ ಎಲ್ಲ ಗೊತ್ತಿದೆ, ಆದ್ರೂ ವೈಜ್ಞಾನಿಕವಾಗಿ ಸ್ಪರ್ಶ ಕೊಟ್ಟು ಏನ್ ಹೇಳಕ್ಕೆ ಇಷ್ಟಪಡ್ತೀರಾ? ಮಲೆನಾಡು ಜಿಲ್ಲೆಗಳಲ್ಲಿ ಹೆಚ್ಚಾಗಿ ಕಾಣಸಿಗುವಂತ ಒಂದು ಆಕಳು ಅಂತ ಅಂದ್ರೆ ಅದು ನಮ್ಮ ಮಲೆನಾಡು ಗಿಡ್ಡ ತಳಿ. ಇದು ತುಂಬಾ ಈ ಸೊರಬ ಸಾಗರ, ಈಗ ಹೊಸನಗರ ಈ ಕಡೆ ಎಲ್ಲ ತುಂಬಾ ವರ್ಷಗಳಿಂದ ತುಂಬಾ ದಿನಗಳಿಂದ ನಮ್ಮ ಮಲೆನಾಡಿಗೆ ಹೊಂದ್ಕೊಂಡು ಬದುಕ್ತಾ ಇರುವಂತಹ ಒಂದು ತಳಿ ಇದು ಮಲೆನಾಡು ಗಿಡ್ಡ ತಳಿ. ನಮ್ಗೆ ರೈತರಿಗೆ ಮುಂಚೆಯಿಂದನೂ ಅವರು ಈ HF ಎಲ್ಲ ಬರೋದಕ್ಕೆ, ಜರ್ಸಿ ಎಲ್ಲ ಬರೋದಕ್ಕಿಂತ ಮುಂಚೆ ಮಲೆನಾಡು ಗಿಡ್ಡ ತಳಿ ಮೇಲೇನೆ ನಾವು ಎಲ್ಲರೂ ಅವಲಂಬಿತರಾಗಿದ್ವಿ. ಅದು ಮುಖ್ಯವಾಗಿ ಅದಕ್ಕೆ ಕಾರಣ ಅನ್ನೋದೇ ಅದು ಎಲ್ಲರೂ ಅದರಲ್ಲಿರುವಂತ ರೋಗ ನಿರೋಧಕ ಶಕ್ತಿ. ನೀವು ಗುಡ್ಡಗಳಲ್ಲಿ ಅದನ್ನ ಸಾಕಬಹುದಾಗಿತ್ತು, ಮನೆಗಳಲ್ಲಿ ಸಾಕಬಹುದಾಗಿತ್ತು, ಎಲ್ಲ ಕೊಟ್ಟಿಗೆಗಳಲ್ಲಿ ಸಾಕಬಹುದಾಗಿತ್ತು, ರೋಗಗಳೇ ಕಡಿಮೆ. ಅದಕ್ಕೆ ಅಂತ ಒಂದು ತುಂಬಾ ನಮ್ಮ ಈ ಒಂದು ಪ್ರದೇಶಕ್ಕೆ ಅಂಟ್ಕೊಂಡು ಬದುಕದಂತ ಒಂದು ತಳಿ. ಈ ತಳಿಗಳನ್ನ ಇವಾಗ ಕಾಲಕ್ರಮೇಣವಾಗಿ ಎಷ್ಟೊಂದ್ ಕಡೆ ಅದನ್ನ ಬಿಟ್ಟು ನಮಗೆ ಇದರಿಂದ ಯಾವುದೇ ತರಹದ ವರಮಾನಗಳು ಅಷ್ಟು ಬರ್ತಾ ಇಲ್ಲ. ದುಡ್ಡಿನ ವಿಚಾರಗಳಲ್ಲಿ ಎಷ್ಟೊಂದ್ ಜನ ಮಲೆನಾಡು ಗಿಡ್ಡ ತಳಿನ ಬಿಡ್ತಾ ಇದಾರೆ, ಅವನ್ನ ಗುಡ್ಡಗಳಲ್ಲಿ ಕಾಡುಗಳಲ್ಲಿ ಹಂಗೆ ಬಿಟ್ಟು ಹೋಗ್ತಾ ಇದಾರೆ. ಅದು ಆದ್ರೆ ನಾವು ಒಂದು ಇದರಲ್ಲಿ ಯೋಚನೆ ಮಾಡಬೇಕಾಗಿರೋದನ್ನ, ಅದರ ನಿರ್ವಹಣೆ ಬಹಳ ಸುಲಭ. ನಾವು ಅದಕ್ಕೆ ತಂದು ಹಿಂಡಿ ಭೂಸಣೆ ಹಾಕ್ಬೇಕು, ಅದಕ್ಕೆ ಡಾಕ್ಟರ್ ತರ ಕರ್ಕೊಂಡು ಹೋಗ್ಬೇಕು ದಿನ, ಆ ತರ ಒಂದು ನಾವು ಅದನ್ನ ಮಕ್ಕಳ ತರ ನೋಡ್ಕೋಬೇಕು ಅನ್ನೋ ಅಂತ ಒಂದು ಪ್ರಾಣಿ ಅಲ್ಲ ಅದು. ಹಾಗಾಗಿ ನಿಮ್ಗೆ ಅದರಲ್ಲಿ ಹಾಲು ಕಡಿಮೆ ಬಂದ್ರು ಕೂಡ ನೀವು ಊರಲ್ಲಿರೋರೆಲ್ಲಾರು ಸೇರ್ಕೊಂಡು ಯಾರ್ಯಾರ ಮನೆಯಲ್ಲಿ ಏನೇನಿದಾವೋ ಅವುಗಳನ್ನೆಲ್ಲ ಒಂದು ಗುಂಪು ಮಾಡಿ ಅಲ್ಲಿ ಒಂದು ನೀವು ಏನಾದ್ರೂ ಒಂದು ಕಮ್ಯುನಿಟಿ ಮಿಲ್ಕಿಂಗ್ ಪಾರ್ಲರ್ಸ್ ಅಂತ ಕರೀತಾರೆ, ಅಂದ್ರೆ ಸಮೂಹಗಳಲ್ಲಿ ಮಾಡಲ್ಪಡುವಂತಹ ಒಂದು ಹೈನಿನ ನಿರ್ವಹಣೆ. ಅಲ್ಲಿ ನೀವು ಎಲ್ಲಾ ಪ್ರಾಣಿ ಎಲ್ಲಾ ನಿಮ್ಮ ಊರಲ್ಲಿರುವಂತಹ ಕಾಕಳುಗಳನ್ನೆಲ್ಲ ತರಿಸಿ ಒಂದು ಪೂಲಿಂಗ್ ಅಂತ ಮಾಡಿದ್ರೆ, ನಿಮ್ಮ ತಳಿಗಳಲ್ಲಿ ಬರುವಂತಹ ಹಾಲುಗಳನ್ನ ಒಂದು ಪೂಲಿಂಗ್ ಅಂತ ಮಾಡಿದ್ರೆ ಆ ಹಾಲನ್ನ ಉಪಯೋಗಿಸಿಕೊಂಡು ನೀವು ಅದರ ಹಾಲಿನ ಮೌಲ್ಯನ ವರ್ಧನೆ ಮಾಡಬಹುದು. ಮೌಲ್ಯವರ್ಧನೆ ಅಂದ್ರೆ ಇಂಗ್ಲಿಷ್ ಅಲ್ಲಿ ಅದನ್ನ ವ್ಯಾಲ್ಯೂ ಅಡಿಷನ್ ಅಂತ ಕರೀತಾರೆ. ನಿಮಗೆ ಹಾಲಿಗೆ 57 ರೂಪಾಯಿ, ಇವಾಗ ನಮಗೆ 54 ರೂಪಾಯಿಗೆ ನಿಮಗೆ ಹಾಲಿಗೆ ಸಿಗ್ತಾ ಇದೆ ನಿಮ್ಗೆ ಒಂದ್ ಲೀಟರ್ ಅಂತ ಅಂದ್ರೆ 54 ರೂಪಾಯಿ ಹಾಲನ್ನ ನೀವು 100 ರೂಪಾಯಿ ಮಾಡೋದ್ ಹೆಂಗೆ, 108 ರೂಪಾಯಿ ಮಾಡೋದ್ ಹೆಂಗೆ, 200 ರೂಪಾಯಿಗೆ ಅದನ್ನ ಹೋಗ್ಬೇಕು ಅಂದ್ರೆ ನಾವ್ ಯಾವ್ಯಾವ ತರದ ಕೆಲಸಗಳನ್ನ ಮಾಡಿದ್ರೆ ಆ ಹಾಲು ನಮಗೆ ವರಮಾನನು ಕೊಡುತ್ತೆ, ಆದಾಯನು ಕೊಡುತ್ತೆ, ಹಾಗೆ ನಮಗೆ ನಮ್ಮ ಜೀವನನು ಸುಲಭ ಆಗಿಸುತ್ತೆ, ನಮಗೆ ಒಂದು ದಿನನಿತ್ಯದ ಚಟುವಟಿಕೆಗಳಿಗೆ ಬೇಕಾಗಂತ ಹಣನಾದ್ರೂ ನಮಗೆ ಸಿಗುತ್ತೆ ಅಂತ ಒಂದು ಭರವಸೆಯಲ್ಲಿ ನಾನು ಇವತ್ತು ಮೌಲ್ಯವರ್ಧನೆ ಬಗ್ಗೆ ಮಾತಾಡಬೇಕು, ಮಲೆನಾಡು ಗಿಡ್ಡ ತಳಿಯೋದು ಅಂತ ಅನ್ಕೊಂಡಿದ್ದೀನಿ ಸರ್. ಈಗ ಇದರ ಒಂದು ಗಣತಿಗೆ ಬಂದ್ರೆ ಎಷ್ಟು ಸಂಖ್ಯೆಯಲ್ಲಿ ಇದೆ ಅಂತ ಹೇಳ್ತೀರಾ? ಚಿಕ್ಕಮಗಳೂರು ಜಿಲ್ಲೆ ಆಗಿರ್ಲಿ, ಅಂದಾಜು ಚಿಕ್ಕಮಗಳೂರು ಜಿಲ್ಲೆ ಸೇರ್ಕೊಂಡು ಇದೇನು ಮಲೆನಾಡು ಪ್ರದೇಶ ಇದೆ, ಮತ್ತೆ ಇಲ್ಲಿಂದ ಬೇರೆ ಕಡೆ ತಗೊಂಡು ಹೋಗಿ ಕೂಡ ಕೆಲವೊಂದು ಸಾಕಿರ್ತಕ್ಕಂತ ಉದಾಹರಣೆಗಳು ಇದಾವೆ. ಸೊ ಇದರ ಒಂದು ಸಂಖ್ಯೆಗೆ ಬಂದ್ರೆ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಜೊತೆಗೆ ಇಲ್ಲೇ ಮಹಾವಿದ್ಯಾಲಯದಲ್ಲೇ ಸಂಶೋಧನಾ ಕೇಂದ್ರನೇ ಇದೆ ಅಲ್ವಾ? ಸೊ ನಿಮ್ಗೆ ಇದ್ರ ಬಗ್ಗೆ ಸ್ವಲ್ಪ ಅಂದ್ರೆ, ಈ ಮಲೆನಾಡು ಗಿಡ್ಡ ತಳಿಯ ಬಗ್ಗೆ ಸರ್ವೆ ಅಷ್ಟು ಇನ್ನ ನಮ್ದು ಲೈಫ್ ಸ್ಟಾಕ್ ಸೆನ್ಸಸ್ ಕ್ಲಿಯರ್ ಆಗಿ ನಡೆದಿಲ್ಲ. ಅಂಡ್ ಇದರಲ್ಲಿ ತುಂಬಾ ಮಲೆನಾಡು ಗಿಡ್ಡ ಹಸುಗಳನ್ನ ಮನೆಯಲ್ಲಿ ಸಾಕದವ್ರಿಗಿಂತ ಬೀದಿಲಿ ಬಿಟ್ಟು ಮನೆಗೆ ಬರಲಿ, ಬಂದೋ ಮನೆಗೆ ಬರಲಿ ಅಂತ ಸಾಕೊಂಡಿರೋರೇ ಬಹಳ ಜನ. ಹಂಗಾಗಿ ನಮಗೆ ನಿಖರವಾದ ನಂಬರ್ಸ್ ಲೆಕ್ಕದಲ್ಲಿ, ಸಂಖ್ಯೆಗಳ ಲೆಕ್ಕದಲ್ಲಿ ಎಷ್ಟು ಆಕಳುಗಳಿದಾವೆ ಅಂತ ನಮಗೆ ಅಷ್ಟು ಗೊತ್ತಿಲ್ಲ. ಅಂದಾಜು ಶಿವಮೊಗ್ಗ ಡಿಸ್ಟಿಕ್ ಅಲ್ಲಿ ನಮಗೆ ಏನಿಲ್ಲ ಅಂದ್ರೂ ಒಂದು 55,18,000 ಮಲೆನಾಡು ಗಿಡ್ಡ ತಳಿಗಳು ಇದಾವೆ ಅನ್ನೋ ಒಂದು ಹಳೆಯ ಮಾಹಿತಿ ಇದೆ. ಒಂದು ಕಳೆದ ಒಂದು 5 ವರ್ಷಗಳಲ್ಲಿ ಮಾಹಿತಿಗಳಲ್ಲಿ ಆತರ ಇದೆ. ಮತ್ತೆ ಈ ವರ್ಷ ರಾಷ್ಟ್ರೀಯ ಜಾನುವಾರು ಗಣತಿ ಆಗಿದೆ ಅಲ್ಲ ಸರ್, ಇದರಲ್ಲಿ ಈಗ ಇದನ್ನ ಸಿಕ್ಕಿಲ್ಲ ನಿಮ್ಗೆ, ಸಿಕ್ಕಿಲ್ಲ, ಬಟ್ ಆಗ್ತಾ ಇದೆ. ಇದು ಎಲ್ಲಿವರೆಗೆ ಇದೆ ಇನ್ನು? ಇದು ಮುಂದಿನ ವರ್ಷದಲ್ಲಿ ನಮಗೆ ಎಲ್ಲಾ ತರದ ಮಾಹಿತಿಗಳು ಸಿಗ್ಬಹುದು ಅಂತ ಅನ್ಕೊಂಡಿದ್ದೀನಿ. ಈ ಮಲೆನಾಡು ಗಿಡ್ಡ ತಲಿ ನಾವು ಇದನ್ನೇ ಯಾಕೆ ಮಾಡ್ತಾ ಇದೀವಿ ಅಂದ್ರೆ, ಇದು ನಾವು ಯಾವಾಗ್ಲೂ ಆದಷ್ಟು ನಮ್ಮ ಲೋಕಲ್ ಅಲ್ಲಿ ನಮ್ಮ ಪ್ರದೇಶಗಳಲ್ಲಿ ಸಿಗುವಂತಹ ವಸ್ತುಗಳನ್ನು ನಾವು ಎಷ್ಟು ಉಪಯೋಗಿಸ್ತೀವೋ ಅಷ್ಟು ಆ ಪ್ರದೇಶಗಳಲ್ಲಿ ನಾವು ಗಟ್ಟಿಮುಟ್ಟಾಗಿ ಬದುಕಬಹುದು ಅನ್ನೋದೊಂದು ನಮ್ಮಲ್ಲಿರುವಂತಹ ನಂಬಿಕೆ. ಹಾಗಾಗಿ ನಾವು ಆದಷ್ಟು ನಮ್ಮ ರಾಜ್ಯದ್ದು, ನಮ್ಮ ದೇಶದ್ದು, ನಮ್ಮ ಒಂದು ಪ್ರದೇಶದ ಹಾಲನ್ನ ಉಪಯೋಗಿಸೋದ್ರಿಂದ, ಮಕ್ಕಳಿಗೆ ಕೊಡೋದ್ರಿಂದ ಮಕ್ಕಳಲ್ಲೂ ಆ ಒಂದು ನಮ್ಮ ಪ್ರದೇಶದ ರೋಗ ನಿರೋಧಕ ಶಕ್ತಿಗಳು ಏನೇನಿದೆ ಅವೆಲ್ಲವೂ ಮಕ್ಕಳಲ್ಲೂ ಕೂಡ ಬರುತ್ತೆ. ಹಂಗಾಗಿ ಈ ತರದ ತಳಿಗಳ ಹಾಲುಗಳನ್ನ ಆದಷ್ಟು ಉಪಯೋಗಿಸಿ ಅಂತ ಹೇಳಂತೀವಿ. ಈ ತಳಿಗಳಲ್ಲಿ ಇನ್ನೊಂದು ದೇಸಿ ಹಾಲಿನ ಪ್ರಾಮುಖ್ಯ, ಇದು ದೇಸಿ ಹಾಲ್ ಅಂತ ನಾವು ಕರೆದೇ ಕರಿಬೇಕಾಗತ್ತೆ, ಇದು ನಮ್ಮದೇ ಆದಂತ ತಳಿ. ಈ ದೇಸಿ ಹಾಲಲ್ಲಿ A2 ಮಾದರಿಯ ಪ್ರೋಟೀನ್ ಕೂಡ ಇದೆ ಅಂತ ಹೇಳಿ ನಮ್ಮ ಸಂಶೋಧಕರು ಕಂಡುಹಿಡಿದಿದ್ದಾರೆ. ಈ A2 ಮಾದರಿಯ ಪ್ರೋಟೀನ್ ಇರುವಂತಹ ಹಾಲು ಸುಮಾರು ಲೀಟರ್ ₹75 ಮಾರಾಟ ಆಗುತ್ತೆ ಬೇರೆ ದೇಶಗಳಲ್ಲಿ. ನಮ್ಮ ದೇಶಗಳಲ್ಲೂ ಕೆಲವು ಕಡೆ ಇವಾಗ ಸ್ಟಾರ್ಟ್ ಮಾಡಿದ್ದಾರೆ. ಆ ತರದ ಒಂದು ವ್ಯವಹಾರಗಳನ್ನ ನೀವು ರೈತರು ಮಾಡೋದ್ರಿಂದ ನಿಮ್ಮ ಬದುಕು ಬಹಳ ಲಾಭದಾಯಕವಾಗಿರುತ್ತೆ ಅನ್ನೋದು ನನ್ನ ಆಶಯ. ಈ ಶಿವಮೊಗ್ಗ ಜಿಲ್ಲೆಗೆ ಬಂದ್ರೆ ಇದರ ಉತ್ಪಾದನೆ, ಹಾಲು ಉತ್ಪಾದನೆ ವಿಶೇಷವಾಗಿ ಇದರದ್ದೇ ಅಂದ್ರೆ ಮಲೆನಾಡು ಗಿಡ್ಡದ್ದೇ ದೇಸಿ ಆಕಳ ಒಂದು ಹಾಲಿನ ಉತ್ಪನ್ನಕ್ಕೆ ಬಂದ್ರೆ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ? ಇಲ್ಲಿವರೆಗೂ ಮಲೆನಾಡು ಹಾಲಿನ ತಳಿಗಳನ್ನ ಇಟ್ಕೊಂಡಿರುವಂತಹ ರೈತರು ಎಷ್ಟೊಂದ್ ಜನ, ಶಿವಮೊಗ್ಗದಲ್ಲೂ ಕೂಡ ನಾನು ನೋಡಿದೀನಿ, ಬಹಳ ಜನ ಅವರ ಮನೆ ಮನೆಗಳಿಗೆ ಯಾರ್ಯಾರ ಮನೆಯಲ್ಲಿ ಮಕ್ಕಳುಗಳಿಗೆ ಬೇಕಾಗತ್ತೆ, ಒಂದು 2 ವರ್ಷದಿಂದ ಮಕ್ಕಳು ಹಾಲುಗಳನ್ನೆಲ್ಲ ಹಾಲೆಲ್ಲ ಕುಡಿಯೋ ಸ್ಟಾರ್ಟ್ ಮಾಡಿದ್ವಿ, 1.5-2 ವರ್ಷಕ್ಕೆಲ್ಲ ಮಕ್ಕಳಿಗೆ ಹಾಲು ಕೊಡಬೇಕು ಅಂದ್ರೆ ಅವ್ರು ಮಲೆನಾಡು ಗಿಡ್ಡ ತಳಿನೇ, ತಳಿ ಹಾಲನ್ನೇ ತುಂಬಾ ಜನ ಉಪಯೋಗಿಸ್ತಾ ಇದಾರೆ. ಅದು ಈ ಹೊಸನಗರ ಈ ಕಡೆ ತೀರ್ಥಹಳ್ಳಿ ಸಾಗರ ಸೊರಬದಲ್ಲಂತೂ ಮನೆ ಮನೆಯಲ್ಲಿ ಒಂದೊಂದು ಮಲೆನಾಡು ಗಿಡ್ಡ ಇಟ್ಕೊಳ್ಳೋದು ಅವ್ರಿಗೆ ಇವತ್ತಿಗೂ ಒಂದು ಒಂದು ಖುಷಿಯ ವಿಚಾರ. ಖುಷಿ ಜೊತೆಗೆ ಇದು ಮಲೆನಾಡಿನ ಒಂದು ಸಂಸ್ಕೃತಿ. ನಮ್ಮ ನಮ್ಮ ಮನೆಯಲ್ಲ, ಅದು ಒಂದು ನಮ್ಮ ಮನೆ ವ್ಯಕ್ತಿಯಾಗೆ ಬದುಕ್ತಾ ಇರುವಂತಹ ಒಂದು ಜೀವ. ಹಂಗಾಗಿ ಆದಷ್ಟು ಈ ಹಾಲನ್ನ ನೀವು ಎಲ್ಲರೂ ವೇಸ್ಟ್ ಮಾಡ್ದಂಗೆ ಯೂಸ್ ಮಾಡ್ತಿದ್ರ, ಮನೆಗೇನೆ ಉಪಯೋಗಿಸ್ಕೊತಾ ಇದ್ದೀರಾ ಅಂತ ಆದ್ರೆ ಓಕೆ. ಅತಿಯಾದ ಹಾಲು ಏನಾದ್ರೂ ಬರ್ತಿದ್ರೆ ಅದನ್ನ ನೀವು ಒಂದು ಸಂಘದ ಪ್ರಕಾರ ಅಥವಾ ಒಂದು ಶ್ರೀಶಕ್ತಿ ಸಂಘನೋ ಕುಟುಂಬಶ್ರೀ ಯೋಜನೆನೋ ಯಾವ್ದೋ ಒಂದು ಇದರಲ್ಲಿ ನೀವು ಎಲ್ಲ ಮಹಿಳೆಯರು ಇವರು ಎಲ್ಲ ಹಾಲನ್ನ ಒಂದ್ ಕಡೆ ಕಲೆಕ್ಟ್ ಮಾಡಿ ಆ ಹಾಲನ್ನ ನೀವು ಪ್ರಾಡಕ್ಟ್ಸ್ ಆಗಿ ಕನ್ವರ್ಟ್ ಮಾಡಿದ್ರೆ, ಅಂದ್ರೆ ಈ ಹಾಲನ್ನ ನೀವು ಒಂದು ಯಾವ್ದಾದ್ರು ಇನ್ನೊಂದು ಪದಾರ್ಥ ಆಗಿ, ಒಂದೊಂದು ಉತ್ಪನ್ನವಾಗಿ ನೀವು ಅದನ್ನ ಚೇಂಜ್ ಮಾಡಿದ್ರೆ, ನೀವು ಹಾಲಿಂದ ಪನ್ನೀರ್ ಮಾಡಬಹುದು, ಹಾಲಿಂದ ಕೋವಾ ಮಾಡಬಹುದು, ಹಾಲಿಂದ ನೀವು ಫ್ಲೇವರ್ಡ್ ಹಾಲು, ಸ್ಟ್ಯಾಂಡರ್ಡೈಸ್ಡ್ ಹಾಲು, ಅಲ್ಟ್ರಾ ಹೀಟೆಡ್ ಹಾಲು, ಹೋಮೋಜಿನೈಸ್ಡ್ ಹಾಲು, ತುಂಬಾ ತರದ ಉತ್ಪನ್ನಗಳು. ಈಗ ನಾವು ಹಾಲುಗಳನ್ನ ಈ ತರ ಬೇರೆ ತರ ಸ್ಟ್ಯಾಂಡರ್ಡೈಸ್ಡ್, ಅಲ್ಟ್ರಾ ಹೀಟೆಡ್, ಹೋಮೋಜಿನೈಸ್ಡ್ ಅಂತ ಹಾಲುಗಳನ್ನ ನಾವು ಮಾಡಿ ಮಾರಬಹುದು. ಅದನ್ನ ಮಾರೋದಕ್ಕೆ ಅದಕ್ಕೆ ಬೇಕಾದಂತ ನಿಮ್ಮ ದೊಡ್ಡ ದೊಡ್ಡ ಎಕ್ವಿಪ್ಮೆಂಟ್ಸ್ ಗಳು ನಿಮಗೆ ಸಿಗದೇ ಇರಬಹುದು ಹಳ್ಳಿಗಳಲ್ಲಿ. ಹಂಗಾಗಿ ಆವಾಗ ನೀವು ಘನೀಕರಿಸಿದ ಹಾಲುಗಳ ಉತ್ಪನ್ನಗಳನ್ನ ಮಾಡಬಹುದು. ಘನೀಕರಿಸಿದ ಹಾಲುಗಳಲ್ಲಿ ಹಾಲಿನ ಉತ್ಪನ್ನಗಳಲ್ಲಿ ಯಾವ್ದಿದೆ ಅಂತ ಅಂದ್ರೆ ನೀವು ಕೋವಾ ಮಾಡಬಹುದು, ಪೇಡ ಮಾಡಬಹುದು, ಜಾಮೂನ್ ಮಾಡಬಹುದು, ಬರ್ಫಿಗಳನ್ನ ಮಾಡಬಹುದು. ಈ ತರ ನೀವು ನಮ್ಮದೇ ದೇಸಿ ಹಾಲಿನ ಮಾರುಕಟ್ಟೆಯಲ್ಲಿ ನೀವು ನಮ್ಮ ದೇಸಿ ಹಾಲಿನ ಪದಾರ್ಥಗಳು ಅಂತ ಹೇಳಿ ಮಾರಲ್ಪಟ್ರೆ ನೀವು ಆದಾಯವನ್ನ ಬಹಳ ಸುಲಭವಾಗಿ ನೋಡಬಹುದು ಅಂತ ನಂದೊಂದು ಆಸೆ. ಈಗ ನಿಮ್ಗೆ ಗೊತ್ತಿರೋ ಹಾಗೆ ಈ ಒಂದು ಜಿಲ್ಲೆಯಲ್ಲಿ ಬ್ರ್ಯಾಂಡೆಡ್ ಮಾಡಿ ಅಂದ್ರೆ ಈ ಮಲೆನಾಡು ಗಿಡ್ಡ ಹಾಲಿನ ಒಂದು ಬ್ರ್ಯಾಂಡೆಡ್ ಮಾಡಿ ಮಾರ್ತಕ್ಕಂತ ಒಂದು ಅಂದ್ರೆ ಇಂಡಿವಿಜುವಲ್ ಆಗಿರಬಹುದು, ವೈಯಕ್ತಿಕವಾಗಿರ್ಬಹುದು, ಅಥವಾ ಸಂಘ ಸಂಸ್ಥೆಗಳು ಸೇರ್ಕೊಂಡ್ಬಿಟ್ಟು ಮಾರ್ತಕ್ಕಂತ ಒಂದು ಏನಾದ್ರೂ ಆತರದ ವ್ಯವಸ್ಥೆ ಇದೆಯಾ ಸರ್? ಇಲ್ಲಿವರೆಗೂ ಮಾಡಬೇಕು ಅಂತ ಹೇಳಿ ಅನ್ಕೊಂಡ್ ಹೋದವರು ಬಹಳ. ಎಷ್ಟೊಂದ್ ಜನ ಈ ಮಲೆನಾಡು ಗಿಡ್ಡ ತಳಿ ಸಂಶೋಧನಾ ಕೇಂದ್ರ ನಮ್ಮ ಶಿವಮೊಗ್ಗ ಕಾಲೇಜಲ್ಲಿ ಇರೋದ್ರಿಂದ ವರ್ಷಕ್ಕೊಂದೊಂದ್ಸರಿ ಟ್ರೈನಿಂಗ್ ನಡೀತಿರುತ್ತೆ ಮಲೆನಾಡು ಗಿಡ್ಡ ತಳಿಯ ಬಗ್ಗೆ. ಅವಾಗ ತುಂಬಾ ಜನ ಕೇಳ್ಕೊಂಡು ಹೋಗಿ ಮಾಡಿರೋದಿದ ಹಾಲನ್ನ ಎಲ್ಲರೂ ಪೂಲ್ ಮಾಡಿ ಒಂದ್ ಕಡೆ ದೇಸಿ ಹಾಲು ಅಂತ ಮಾರ್ತಾ ಇರೋ ಮಟ್ಟಿಗಂತೂ ಇವಾಗ ಬಂದಿದ್ದಾರೆ. ಆದ್ರೆ ಉತ್ಪನ್ನಗಳ ತಯಾರಿಕೆಯಲ್ಲಿ ಇನ್ನು ತೊಡಗಿಸ್ಕೊಂಡಿದೆ ಲೋಕಲ್ ಆಗಿ ಅವರೇ ಒಂದು ಗುರುತಿಸ್ಕೊಂಡ್ಬಿಟ್ಟು. ಅಂದ್ರೆ ಯಾರು ಸರ್ಕಾರಿ ನೌಕರಿಯಲ್ಲಿ ಇರ್ತಾರೆ ಅಥವಾ ಯಾರು ಇದು ಮಲೆನಾಡು ಗಿಡ್ಡ ಹಾಲಿನ ಒಂದು ಪ್ರಿಯರಿದ್ದಾರೆ, ದೇಸಿ ಹಾಲನ್ನೇ ತಗೊಳ್ಬೇಕು, ದೇಸಿ ಹಾಲನ್ನೇ ನಾವು ಉಪಯೋಗಿಸ್ಬೇಕು ಅಂತ ಹೇಳ್ತಾ ಇದ್ದಾರೆ, ಅಂತವ್ರ ಒಂದು ನೆಟ್ವರ್ಕ್ ಅಂತಂದ್ರೆ ಒಂದು ಜಾಲ ಮಾಡ್ಕೊಂಡ್ಬಿಟ್ಟು ತಮ್ಮದೇ ಆದ ಒಂದು ಸ್ಥಳೀಯವಾಗಿ ಮಾರಾಟ ಮಾಡತಕ್ಕಂತ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಅಲ್ವಾ? ಸೊ ಇದಕ್ಕೆ ಈಗ ನೀವು ಮೌಲ್ಯವರ್ಧನೆಯಾಗಿ ಆಮೇಲೆ ಈಗ ಅವರಿಗೆ ಒಂದು ಮಾರ್ಕೆಟಿನ ಒಂದು ಬ್ರ್ಯಾಂಡ್ ಆಗಿ ಹೆಚ್ಚಾಗಿ ಮಾರಾಟ ಮಾಡೋದಕ್ಕೆ ಏನಾದ್ರೂ ವ್ಯವಸ್ಥೆ ಅಥವಾ ಏನಾದ್ರೂ ಯೋಜನೆಗಳು ಏನಾದರೂ ತಗೊಂಡ್ ಬಂದಿದ್ದೀರಾ ಸರ್? ನಾವು ಆ ತರದ ಯೋಜನೆಗಳು ಏನು ತಂದಿಲ್ಲ. ಇಲ್ಲಿ ಮಲ್ನಾಡ್ ಗಿಡ್ಡ ತಳಿ ಸಂಶೋಧನಾ ಕೇಂದ್ರ ಇರೋದ್ರಿಂದ ಅದರಲ್ಲಿ ಮಲ್ನಾಡ್ ಗಿಡ್ಡನ ಹೇಗೆ ಅದರ ಸಾಕುವಿಕೆ ಹಾಗೂ ಅದರ ನಿರ್ವಹಣೆ ಬಗ್ಗೆ ನಾವು ಇಲ್ಲಿ ತುಂಬಾ ತರಬೇತಿಗಳನ್ನ ಕೊಟ್ಟಿದೀವಿ. ಆ ತರಬೇತಿಗಳನ್ನ ಕೊಡಬೇಕಾದ್ರೆ ನಮ್ಮ ಒಂದು ಇದರಿಂದ ನಮ್ಮ ವಿಭಾಗದಿಂದ ನಾವು ಮೌಲ್ಯವರ್ಧನೆ ಕಾರ್ಯಕ್ರಮಗಳನ್ನ ಯಾವ್ಯಾವ್ದನ್ನ ನೀವು ಇಟ್ಕೋಬಹುದು, ಯಾವ್ಯಾವ್ದನ್ನ ಕಾರ್ಯಗಳನ್ನ ನೀವು ಮೌಲ್ಯವರ್ಧನೆ ಮಾಡೋದ್ರಿಂದ ನಿಮ್ಗೆ ಸುಲಭವಾಗಿ ಲಾಭ ಮಾಡಬಹುದು ಅನ್ನೋದಕ್ಕೆ ನಾವು ಕೂಡ ಒಂದು ಟ್ರೈನಿಂಗ್ ಕೊಡ್ತೀವಿ. ಸೊ ಮಲ್ನಾಡ್ ಗಿಡ್ಡ ತಳಿಯ ನಿರ್ವಹಣೆ ತರಬೇತಿ ಯಾವತ್ತಿರುತ್ತೋ ಅವತ್ತು ಉತ್ಪನ್ನಗಳನ್ನ ಹೇಗೆ ಮಾಡೋದು, ಉತ್ಪನ್ನಗಳನ್ನ ಯಾವ ತರ ಮಾಡಬಹುದು, ನೀವು ಅದನ್ನ ಯಾವ ತರ ಮಾರ್ಕೆಟಿಂಗ್ ಮಾಡಬಹುದು ಅನ್ನೋದ್ರ ಬಗ್ಗೆ ಕೂಡ ನಾವು ಕ್ಲಾಸ್ ತಗೊಂಡಿರ್ತೀವಿ. ಆ ದಿನ ಬಂದ್ರೆ ನಿಮಗೆ ಇದ್ರ ಬಗ್ಗೆ ಬಹಳ ಮಾಹಿತಿ ಇನ್ನ ಸಿಗುತ್ತೆ. ಈಗ ಮೌಲ್ಯವರ್ಧನೆ ಹೊರತುಪಡಿಸಿ ಈಗ ಇದರ ಒಂದು ನಿರ್ವಹಣೆಗೆ ಬಂದ್ರೆ ಸಾಮಾನ್ಯವಾಗಿ ನಮ್ಮ ರೈತ ಬಾಂಧವರು ಗುಡ್ಡಗಾಡು ಪ್ರದೇಶಗಳಲ್ಲಿ ಚಿನ್ನದಾಗಿ ಏನಂತಂದ್ರೆ ಬೆಳಿಗ್ಗೆ ಬಿಡ್ತಾರೆ, ಸಂಜೆ ಅದ್ರ ಪಾಡಿಗೆ ಅದು ಬಂದ್ಬಿಡ್ತದೆ ಮನೆಗೆ, ಕಟ್ತಾರೆ, ಹುಲ್ಲು ಹಾಕ್ತಾರೆ ಇದ್ದಿದ್ದು, ಆಮೇಲೆ ಹಾಲು ಕರೀತಾರೆ, ಮತ್ತೆ ಹಾಗೆ ಬಿಟ್ಬಿಡ್ತಾರೆ. ಇವರು ಏನು ಅಂತಂದ್ರೆ ಈಗ ಸ್ಥಳೀಯವಾಗಿ ಏನು ಬೇಡಿಕೆ ಇದೆ ಅಥವಾ ಸ್ಥಳೀಯವಾಗಿ ಏನು ಅವರು ಮಾರಾಟ ಮಾಡ್ಬೇಕೋ ಹಂಗೆಲ್ಲ ಮಾರಾಟ ಮಾಡ್ತಾರೆ. ಹೆಚ್ಚಿನ ಏನು ಮೌಲ್ಯವರ್ಧನೆ ಏನು ಮಾಡೋದಿಲ್ಲ, ಹಾಲಿನಲ್ಲೇ ಮುಗಿಸ್ಬಿಡ್ತಾರೆ. ಇಲ್ಲ ಹೆಚ್ಚನ್ ಹೆಚ್ಚಂತಂದ್ರೆ ಬೆಣ್ಣೆ ಮಾಡಬಹುದು, ಇಲ್ಲ ತುಪ್ಪ ಮಾಡಬಹುದು ಅಷ್ಟೇ. ಈಗ ನೀವು ವೈಜ್ಞಾನಿಕವಾಗಿ ಸ್ಪರ್ಶ ಕೊಟ್ಬಿಟ್ಟು ಹೆಚ್ಚಿನ ಒಂದು ಮೌಲ್ಯವರ್ಧನೆಗೆ ಏನೇನು ಅಂತ ಒಂದೊಂದಾಗಿ ಹೇಳಿ. ಈಗ ಮೊಸರು ನಿಮಗೆ ಎಲ್ಲರೂ ತಿಂದಿರ್ತಾರೆ, ಎಲ್ಲರೂ ಮನೇಲಿ ಮಾಡ್ಕೊಳ್ಳುವಂತ ಮುಂಚೆಯಿಂದ ಬಂದಿರುವಂತ ಒಂದು ಪ್ರತೀತಿ. ಆ ಮೊಸರನ್ನ ನಾವು ಯೋಗರ್ಟ್ ಅಂತ ಹೇಳಿ ನೀವು ಕೇಳಿರ್ಬೋದು. ಯೋಗರ್ಟ್ ಅಂತ ಅಂದ್ರೆ ಅದು ಕೂಡ ಒಂದು ಅದನ್ನು ಮೊಸರಿನ ಒಂದು ತರಹದ ಮೊಸರು. ಇದರಲ್ಲಿ ನಾವು ಮೊಸರಿಗೆ ತುಂಬಾ ತರಹದ ಸೂಕ್ಷ್ಮ ಜೀವಿಗಳಿಂದ ನಾವು ಮೊಸರನ್ನ ತಯಾರು ಮಾಡಬಹುದು. ಆದ್ರೆ ನಾವು ಯೋಗರ್ಟ್ ಅಂತ ಹೇಳ ಒಂದು ಮೊಸರನ್ನ ನಾವೇನಾದ್ರು ತಯಾರು ಮಾಡಬೇಕು ಅಂತ ಅಂದ್ರೆ ಅದಕ್ಕೆ ಅದರದೇ ಆದಂತ ಒಂದು ಕಲ್ಚರ್ ಸಿಗುತ್ತೆ, ಅದನ್ನೇ ಯೂಸ್ ಮಾಡ್ಬೇಕು ನಾವು. ಕಲ್ಚರ್ ಅಂದ್ರೆ ಅದೊಂದು ಸೂಕ್ಷ್ಮ ಜೀವಾಣು. ಈಗ ನಮ್ಮಲ್ಲಿ ಮೊಸರಲ್ಲಿ ಇರುವಂತಹ ಸೂಕ್ಷ್ಮ ಜೀವಾಣುಗಳೇ ಹಾಲಲ್ಲಿ ಹಾಕಿದಾಗ ಅದನ್ನು ಮೊಸರಾಗಿ ಅದು ಮಾರ್ಪಾಡು ಮಾಡುತ್ತೆ. ಹಾಗೇನೆ ನಾವು ಯಾವುದೋ ಒಂದು ಸೆಲೆಕ್ಟೆಡ್ ಅಂದ್ರೆ ನಮ್ಮ ನಾವೇ ಹುಡುಕಿ ತಗೊಂಡು ಬಂದಿರುವಂತಹ ಒಂದು ಸೂಕ್ಷ್ಮ ಜೀವಿಯನ್ನ ನಾವು ಹಾಕಿದಾಗ ಮಾತ್ರ ಯೋಗರ್ಟ್ ಅನ್ನೋ ಒಂದು ಪದಾರ್ಥ ತಯಾರಾಗತ್ತೆ. ಆ ಸೂಕ್ಷ್ಮ ಜೀವಾಣು ನಮಗೆ ಎಂಡಿಯಲ್ಲಿ ಸಿಗುತ್ತೆ. ತುಂಬಾ ನಾವು ಕಮರ್ಷಿಯಲ್ಲಿ ನಾವು ಆನ್ಲೈನ್ ಅಲ್ಲೂ ಅದನ್ನ ತರಿಸ್ಕೋಬಹುದು. ಆ ತರದ ಒಂದು ಕಲ್ಚರ್ ಅಂದ್ರೆ ಸ್ಟೆಪ್ಟೋಕಾಕಸ್ ಬೆಸಿಲ್ ಥರ್ಮೋಫಿಲಸ್ ಅಂಡ್ ಲ್ಯಾಕ್ಟೋಬೆಸಿಲಸ್ ಬಲ್ಗಾರಿಕಸ್ ಅಂತ ಎರಡು ಜೀವಿಗಳನ್ನ ನಾವು ಮೈಕ್ರೋ ಸೂಕ್ಷ್ಮ ಜೀವಿಗಳನ್ನ ನಾವು ಬ್ಯಾಕ್ಟೀರಿಯಾಗಳನ್ನ ಯೂಸ್ ಮಾಡ್ತೀವಿ. ಅವಾಗ ನಾವು ಯೋಗರ್ಟ್ ಅಂತ ಮಾಡಬಹುದು. ಪಚನ ಕ್ರಿಯೆ ನೆಟ್ಟಗೆ ಆಗ್ತಾ ಇದೆ ಅಂದ್ರೆ ಎಲ್ಲಾ ಕ್ರಿಯೆಗಳು ನೆಟ್ಟಗೆ ಆಗ್ತಾ ಇದಾವೆ ಅನ್ನೋ ಒಂದು ಇದಿದೆ. ಮುಂಚೆನೆ 2000 ವರ್ಷಗಳ ಹಿಂದೆನೆ ಹೇಳಿದಾನೆ ಅರಿಸ್ಟಾಟಲ್, ಫುಡ್ ಇಸ್ ಮೆಡಿಸಿನ್, ಮೆಡಿಸಿನ್ ಇಸ್ ಫುಡ್. ಊಟದಲ್ಲೇ ನಿಮ್ಗೆ ಆದಷ್ಟು ನಿಮ್ಮ ಔಷಧಿಯನ್ನ ನೀವು ತಗೊಳ್ಳೋದಕ್ಕೆ ಪ್ರಯತ್ನ ಪಡಿ. ಊಟನೇ ಔಷಧಿ, ಔಷಧಿ ಅಂದ್ರೆ ಊಟ ಅಂತ ಹೇಳ್ಬಿಟ್ಟಿದ್ದಾರೆ. ಹಂಗಾಗಿ ನಾವು ಈ ಪ್ರೋಬಯೋಟಿಕ್ ಅಂದ್ರೆ ನಮ್ಮ ಹೊಟ್ಟೆಯಲ್ಲಿರುವಂತಹ ಜೀವರಾಶಿಗಳನ್ನ ಚೆನ್ನಾಗಿ ಮಾಡುವಂತದ್ದು, ಅದ ಮಾಡುವಂತಹ ಶಕ್ತಿ ಇರುವಂತದ್ದು ಮೊಸರಿಗೆ. ಆ ಮೊಸರನ್ನ ನಾವು ಸರಿಯಾದ ನಮಗೆ ಬೇಕಾದಂತಹ ಸೂಕ್ಷ್ಮ ಜೀವಿಗಳನ್ನ ಉಪಯೋಗಿಸಿ, ಏನ್ ಹೇಳಿದ್ನಲ್ಲ ಸ್ಟ್ರೆಪ್ಟೋಕಾಕಸ್ ಥರ್ಮೋಫಿಲಸ್ ಲ್ಯಾಕ್ಟೋಬೆಸಿಲಸ್ ಬಲ್ಗಾರಿಕಸ್ ಈ ತರ ಸೂಕ್ಷ್ಮ ಜೀವಿಗಳನ್ನ ಉಪಯೋಗಿಸಿ ನಾವು ಮೊಸರನ್ನ ಮಾಡಿದ್ರೆ ಅದನ್ನ ಯೋಗರ್ಟ್ ಅಂತ ಕರೀತಾರೆ. ಆ ಯೋಗರ್ಟ್ ಅನ್ನ ನಾವು ವಾರಕ್ಕೆ ಒಂದೆರಡು ಸರಿ ತಿಂದ್ರು ನಮ್ಮ ಉದರ ಬಹಳ ತುಂಬಾ ಚೆನ್ನಾಗಿರುತ್ತೆ. ಹಂಗಾಗಿ ನೀವು ಆದಷ್ಟು ರೈತರು ಯೋಗರ್ಟ್ ಮಾಡೋದ್ರ ಬಗ್ಗೆ, ಮತ್ತೆ ಪನ್ನೀರ್ ನೀವು ಅದಕ್ಕೆ ಮೊದ್ ಮಾರ್ಕೆಟ್ ಹುಡುಕ್ಬೇಕು ಅಂತ ಇಲ್ಲ, ನಿಮ್ ಮಾಡ್ತಾ ಇದ್ದೀರಾ ಅಂತ ಗೊತ್ತಾದ್ರೆ ಸಾಕು, ಒಳ್ಳೆ ಹಾಟ್ ಕೇಕ್ ತರ ನಿಮ್ಮ ಮನೇಲಿ ನಿಮ್ಮ ಹಳ್ಳಿಗಳಲ್ಲಿ ಎಲ್ಲ ಮಾರಾಟ ಆಗ್ಬಿಡುತ್ತೆ. ಹಂಗ ಆದ್ರೆ ನೀವು ಒಂದು ಅರ್ಥ ಮಾಡ್ಕೋಬೇಕು, ಎಷ್ಟೊಂದ್ ಜನ ಇದನ್ ಮಿಸ್ಟೇಕ್ ಮಾಡ್ತಾ ಇರೋ, ಎಲ್ಲಿ ತಪ್ಪಾಗ್ತಿದೆ ಅಂದ್ರೆ ವ್ಯಾಲ್ಯೂ ಅಡಿಷನ್ ಅಂತ ಅಂದ್ರೆ ಮೌಲ್ಯ ವರ್ಧನೆ ಅಂತ ಅಂದ್ರೆ ಹಾಲಲ್ಲಿ ಬರುವಂತ ಒಂದು ಪರ್ಟಿಕ್ಯುಲರ್ ಪ್ರಾಡಕ್ಟ್ ಅಷ್ಟೇ ಅಲ್ಲ, ಅದರ ಜೊತೆಗೆ ಬರುವಂತ ಉಪ ಉತ್ಪನ್ನಗಳು. ನಾವು ಏನೋ ಒಂದು ಪದಾರ್ಥ ಮಾಡಕ್ ಹೋಗಿರ್ತೀವಿ, ಅದ್ರ ಜೊತೆಗೆ ಇನ್ನು ನಮಗೆ ಏನೋ ಸಿಗುತ್ತೆ, ಅದನ್ನು ಕೂಡ ಉಪಯೋಗಿಸಬಹುದು. ಅಂತ ಒಂದು ಇದು ಪದಾರ್ಥವೇ ಪನ್ನೀರ್. ಪನ್ನೀರ್ನ ನಾವು ಘನೀಕರಿಸಿ ಅದರಲ್ಲಿ ನಾವು ಆಮ್ಲವನ್ನ ಹಾಕಿ, ಆಸಿಡ್ ನ ಹಾಕಿ ನಾವು ನಿಂಬು ರಸ ಹಾಕ್ಬಹುದು, ಅಥವಾ ಹೊರಗಡೆ ಮಾರ್ಕೆಟ್ ಅಲ್ಲಿ ಸಿಗುವಂತ ಸಿಟ್ರಿಕ್ ಆಸಿಡ್, ಕೆಮಿಕಲಿ ಪ್ರಿಪೇರ್ಡ್ ಸಿಟ್ರಿಕ್ ಆಸಿಡ್ ಕೂಡ ನಾವು ಯೂಸ್ ಮಾಡಬಹುದು. ಯೂಸ್ ಮಾಡಿದಷ್ಟು ಅವಾಗ ನಮಗೆ ಪನ್ನೀರ್ ಘನೀಕೃತವಾಗಿ ಅದರಲ್ಲಿರೋ ಹಾಲಿನಲ್ಲಿರುವಂತಹ ಎಲ್ಲ ಘನ ಅಂಶಗಳು ಅವೆಲ್ಲ ಘನಾಂಶಗಳೆಲ್ಲ ಕೂಡ್ಕೊಂಡು ನಮಗೆ ನೀರಿನ ಅಂಶವನ್ನು ಬಿಟ್ಬಿಡುತ್ತೆ. ನೀವು ಮೊಸರಲ್ಲಿ ನೀರು ಮೇಲ್ಗಡೆ ತೇಲ್ತಾ ಇರೋದು ನೋಡಿರ್ಬೋದು, ಮೊಸರು ಕಡದಾಗ ಒಳಗಡೆ ನೀರು ನಂತ ತಳ್ಳು ನೀರಿನಂತದಿರ್ಬೋದು, ಅದಕ್ಕೆ ವೇ ಅಂತ ಕರೀತಾರೆ. ಆ ವೇ ಎಲ್ಲಿ ನಿಮಗ್ ಗೊತ್ತಿಲ್ಲ ಅದರಲ್ಲಿ ಎಷ್ಟು ಪ್ರಾಮುಖ್ಯತೆ ಇದೆ ಅಂತ. ಆ ವೇ ಅಲ್ಲಿರುವಂತ ಒಂದು ಪ್ರೋಟೀನ್ ವೇ ಪ್ರೋಟೀನ್. ಹಾಲಿನಲ್ಲಿ ಎರಡ್ ತರ ಪ್ರೋಟೀನ್ಸ್ ಇದಾವೆ, ಕೇಸಿನ್ ಅಂತ ಒಂದು, ವೇ ಅಂತ ಒಂದು. ಕೇಸಿನ್ ಅಂತ ಇರೋ ಪ್ರೋಟೀನ್ ಕ್ಯಾಲ್ಸಿಯಂ ಜೊತೆಗಿರೋದ್ರಿಂದ ಅದು ನಾವು ಹಾಲನ್ನ ಕಾಯಿಸಿದಾಗ ಕೆನೆ ರೂಪದಲ್ಲಿ ನಮಗ್ ಸಿಕ್ಬಿಡುತ್ತೆ, ಹಾಲಿನ ಹಾಲಿನಲ್ಲಿ ಅದು ನಮ್ಗೆ ಆ ಪ್ರೋಟೀನ್ ಸಿಕ್ಬಿಡುತ್ತೆ. ಆದ್ರೆ ಇದರಲ್ಲಿ ಪನ್ನೀರ್ ಮಾಡಿದಾಗ ವೇ ಪ್ರೋಟೀನ್ ಅಂತ ಏನಿರುತ್ತೆ ಅದು ನೀರಿನಲ್ಲಿ ಕರಗಿ ಹೋಗ್ಬಿಡುತ್ತೆ. ಸೊ ಆ ನೀರಿನ ಮೊಸರಲ್ಲಿರುವಂತ ನೀರು ಅಥವಾ ಪನ್ನೀರ್ ಮಾಡ್ಬೇಕಾದ್ರೆ ಅಥವಾ ಚೀಸ್ ಮಾಡ್ಬೇಕಾದ್ರೆ ನಮ್ ಬರುವಂತಹ ನೀರಿನಂಶ ಏನಿದೆ ಅದ್ರಲ್ಲಿ ವೇ ಪ್ರೋಟೀನ್ ಇರುತ್ತೆ. 18% ಪ್ರೋಟೀನ್ ಹಾಲಲ್ಲಿ ಏನಿರುತ್ತೆ ಅದು ಈ ವೇ ಅಲ್ಲಿ ಇರುತ್ತೆ. ಅದನ್ನ ನಾವು ಮತ್ತೆ ಸ್ಪ್ರೇ ಡ್ರೈಯಿಂಗ್ ಮುಖಾಂತರ, ಡ್ರಮ್ ಡ್ರೈಯಿಂಗ್ ಮುಖಾಂತರ, ರೋಲ್ ಡ್ರೈಯಿಂಗ್ ಮುಖಾಂತರ ಯಾವ್ದಾರ ಒಂದು ಪ್ರೊಸೀಜರ್ ಮುಖಾಂತರ ನಾವು ಅದರಲ್ಲಿ ಇರುವಂತಹ ವೇ ಪ್ರೋಟೀನ್ ನ ನಾವು ತೆಗೆದುಕೊಂಡು ಅದರನ್ನ ವೇ ಪ್ರೋಟೀನ್ ಕಾನ್ಸಂಟ್ರೇಟ್ ಅಂತ ಜಿಮ್ ಮಾಡೋರಿಗೆಲ್ಲರಿಗೂ ಡಬ್ಬಗಳ ರೂಪದಲ್ಲಿ ಕೊಡ್ತಾ ಇದಾರೆ ಸಾವಿರಾರು ಗಟ್ಟಲೆ ದುಡ್ಡಲ್ಲಿ. ನೀವು ಆ ತರ ನಾವು ಆಯುರ್ವೇದದಲ್ಲಿ ಎಷ್ಟೊಂದು ಕಡೆ ಹೇಳ್ತಾರೆ ನಾವು ಎಷ್ಟು ಯಾವ್ದು ರೂಪದಲ್ಲಿ ಇದೆಯಾ ಅದೇ ರೂಪದಲ್ಲಿ ನಾವು ಸೇರಿಸಿದಷ್ಟು ಅದರಲ್ಲಿರುವಂತ ಔಷಧ ಗುಣಗಳು ಜಾಸ್ತಿ ಅಂತೆ. ಹಾಗೇನೆ ನಾವು ಆದಷ್ಟು ವೇನ ವೇ ತರಾನೇ ಕುಡಿಯುವ, ಅದನ್ನ ಮತ್ತೆ ಬಿಸಿ ಮಾಡಿ ಅದರಲ್ಲಿರೋ ಪೌಡರ್ ಮಾಡಿ ಅದ್ರಲ್ಲಿ ನೀರು ತೆಗೆದು ಅದನ್ನ ವೇ ಪ್ರೋಟೀನ್ ಮಾಡಿ ಆಮೇಲೆ ಅದನ್ನ ಹಾಲಿ ಹಾಕೊಂಡು ಮತ್ತೆ ಕರಗಿಸ್ಕೊಂಡು ಕುಡಿಯೋದಕ್ಕಿಂತ ಅಲ್ಲೇ ಇರುವಂತ ಪನ್ನೀರ್ ಮಾಡಿದಾಗ ಬರುವಂತ ವೇನ ಅದಕ್ಕೆ ಸ್ವಲ್ಪ ಸಿಹಿ ಬರಲಿ ಅಂತ ಸ್ವಲ್ಪ ಅದ್ರಲ್ಲಿ ಆಲ್ರೆಡಿ ಹಾಲಿನಲ್ಲಿರೋ ಸಕ್ಕರೆ ಅಂಶ ಕೂಡ ಅದಕ್ಕೇನೆ ಹೋಗಿರುತ್ತೆ ನೀರಿನಲ್ಲಿ, ಯಾಕಂದ್ರೆ ನೀರಲ್ಲಿ ಕರಗಿರೋದ್ರಿಂದ ಅದರಲ್ಲೇ ಹೋಗ್ಬಿಡುತ್ತೆ. ಆ ವೇನ ನಾವು ದಿನ ಅಲ್ಲಿ ನಿಮ್ಮ ಎಷ್ಟೊಂದ್ ಕಡೆ ಸ್ಟೇಡಿಯಂಗಳಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಈಗ ಯಾವ್ಯಾವ್ದೋ ತರದ ಜ್ಯೂಸ್ ಗಳು ಮಾರಾಟಕ್ಕೆ ಹೋಗ್ತಾರೆ. ನೀವು ಪನ್ನೀರ್ ಮಾಡಿರೋ ವೇನ ಮಾರ್ಬಿಟ್ರೆ ನೀವು ಇದರಲ್ಲಿ 200% ಅಷ್ಟು ಲಾಭ ಆಗುತ್ತೆ ನಿಮಗೆ. 100% ಲಾಭ ಅಲ್ಲ, 200% ಆಗುತ್ತೆ ನಿಮಗೆ. ಅಂದ್ರೆ ನೀವು 54 ರೂಪಾಯಿ ಹಾಕಿ ಹಾಲು ತಗೊಂಡಿದ್ರೆ ಪನ್ನೀರಿಗೆ 100 ರೂಪಾಯಿ, ವೇ ಡ್ರಿಂಕಿಗೆ 100 ರೂಪಾಯಿ, 200 ರೂಪಾಯಿ ಅದತ್ರ ಬರುತ್ತೆ ನಿಮ್ಗೆ 1 ಲೀಟರ್ ಹಾಲಲ್ಲಿ ಅಂತ ಅಂದ್ರೆ ಇದನ್ನ ಮೌಲ್ಯ ಬರ್ತಾನೆ. ಈ ತರ ಈ ಒಂದು ದೃಷ್ಟಿಕೋನದಲ್ಲಿ ರೈತರು ಯೋಚನೆ ಮಾಡಬೇಕು. ಪನ್ನೀರ್ ಮಾಡಿ, ಯೋಗರ್ಟ್ ಮಾಡಿ, ಚೆನ್ನಾಗಿ ಮಾಡಿ, ಚೆನ್ನಾಗಿ 70% ಅಷ್ಟು ತೇವಾಂಶ ಇದ್ರೆ ಅದನ್ನ ನಾವು ಪನ್ನೀರ್ ಅಂತೀವಿ. ಅದಕ್ಕಿಂತ ಜಾಸ್ತಿ ಇತ್ತು ತೇವಾಂಶ ಗಟ್ಟಿ ಮಾಡದೇನೆ. ನಾವು ಪನ್ನೀರ್ ನೋಡಿದ್ರೆ ಎಲ್ಲ ಗಟ್ಟಿ ಇರುತ್ತೆ, ನಾವು ಕ್ಲೀನ್ ಆಗಿ ಕಟ್ ಮಾಡಿ ಪೀಸ್ ಮಾಡಿ ತಗೋಬಹುದು. ಅದ್ ಪೀಸ್ ಮಾಡೋ ಪರಿಸ್ಥಿತಿ ಇಲ್ಲ, ಇನ್ನು ಗಟ್ಟಿ ಇಲ್ಲ, ನೀರಿನ ಅಂಶ ಜಾಸ್ತಿ ಇದೆ ಅಂದ್ರೆ ಅಂತ ಟೈಮಲ್ಲಿ ಅದನ್ನ ನಾದಿ ನಾವು ಚೆನ್ನಾಗಿ ಉಂಡೆಗಳನ್ನ ಮಾಡಿರಿ, ಅದನ್ನ ಚೆನ್ನ ಅಂತ ಕರೀತಾರೆ. ಇನ್ನ ತೇವಾಂಶ ಜಾಸ್ತಿ ಚೆನ್ನ ಅಂತ ಕರೀತಾರೆ. ಅದನ್ನ ಏನಾರು ನಾದಿ ಉಂಡೆ ತರನೋ ಉದ್ದುದಕ್ಕೆ ಯಾವ್ದಾರ ಒಂದು ಶೇಪ್ ಅಲ್ಲಿ ಮಾಡಿ ನೀರಿನಲ್ಲಿ ಕಾಯಿಸಿ ನಾವು ಸಕ್ಕರೆ ಪಾಕಕ್ ಹಾಕಿದ್ರೆ ನಮ್ಗೆ ಸಿಗದೇ ರಸಗುಲ್ಲ. ರಸಗುಲ್ಲ ಬೇಕರಿ ಎಲ್ಲ ಬೇಕರಿ ಡಿಪೆಂಡ್ ಆಗಿರೋದೆ ಹಾಲಿನ ಮೇಲೆ, ಹಾಲಿನ ಮೇಲೆ. ಹೌದು, ಹಾಲು ಮತ್ತೆ ಹಾಲಿನ ಉತ್ಪನ್ನಗಳ ಮೇಲೆ. ನೀವು ಆದಷ್ಟು ಈ ಒಂದು ದೃಷ್ಟಿ ಕೋನದಲ್ಲಿ ನೋಡ್ಬೇಕು. ಎಲ್ಲಾ ಕಲಬೆರಕೆ ಆಗ್ಬಿಟ್ಟಿದೆ ಈಗ ಪ್ರಪಂಚದಲ್ಲಿ, ಎಲ್ಲ ಕಲಬೆರಕೆ ಇದೆ. ಹಾಲು ಇಲ್ಲದೆ ಬೇಕರಿ ಅವ್ರು ನಡ್ಸಕ್ಕೆ ಆಗಲ್ಲ. ಆದ್ರೆ ಎಲ್ಲರೂ ಹಾಲಿನಿಗೆ ಒಂದು ಆಲ್ಟರ್ನೇಟಿವ್ ನ ಹುಡ್ಕೊಂಡು ಏನೋ ಒಂದು ಮಾಡಿ ಮಾಡ್ತಾ ಮಾರ್ತಾ ಇದಾರೆ. ನೀವು ರೈತರು ನೀವೇ ಕೊಡ್ಬೇಕು ಒಳ್ಳೇದನ್ನ, ನೀವೇ ಜನಕ್ಕೆ ಒಳ್ಳೇದು ಕೊಡಿ, ನೀವೇ ಕಲಬೆರಕೆ ಇಲ್ದಂಗೆ ಕೊಡಿ, ನೀವೇ ಚೆನ್ನಾಗಿ ನಮ್ದು ರಸಗುಲ್ಲ ಏನು ಕಲಬೆರಕೆ ಇಲ್ದಿರೋ ರಸಗುಲ್ಲ, ಏನು ನಮ್ಮ ಹಾಲು ಉಪಯೋಗಿಸಿ ಮಾಡಿರುವಂತ ರಸಗುಲ್ಲ, ಹಾಲು ಉಪಯೋಗಿಸಿ ಮಾಡಿರೋ ಚಂಪಾಕಲಿ, ಹಾಲು ಉಪಯೋಗಿಸಿ ಮಾಡಿರೋಂತ ಪೇಡ ಅಂತ ನೀವು ಮಾರಕ್ ಸ್ಟಾರ್ಟ್ ಮಾಡಿದ್ರೆ ನಮ್ಮ ಜನನು ಚೇಂಜ್ ಆಗ್ತಾರೆ, ಮಾರ್ಕೆಟ್ ಚೇಂಜ್ ಆಗುತ್ತೆ, ನಿಮ್ಮ ಆದಾಯನು ಗಳಿಸಬಹುದು ಅಂತ ಹೇಳ್ತಾರೆ. ಇನ್ನು ಮತ್ತೆ ಹೆಚ್ಚಿನ ಒಂದು ಮೌಲ್ಯವರ್ಧನೆಗಳ ಉತ್ಪನ್ನಗಳ ಬಗ್ಗೆ ಈಗ ಚೆನ್ನಾಗಿ ಹೇಳಿದ್ರಿ, ರಸಗುಲ್ಲದ ಬಗ್ಗೆ ಹೇಳಿದ್ರಿ, ಪನ್ನೀರ್ ಅಂತ ಹೇಳಿದ್ರಿ, ಮೊಸರು ಆಯ್ತು, ಬೆಣ್ಣೆ ಮತ್ತು ತುಪ್ಪ. ಇದ್ರ ಬಗ್ಗೆ ಬೆಣ್ಣೆ ಮತ್ತು ತುಪ್ಪ, ಬೆಣ್ಣೆ ಮತ್ತು ತುಪ್ಪ ತುಂಬಾ ಚಾಲ್ತಿಯಲ್ಲಿ, ಮುಂಚೆಯಿಂದ ಚಾಲ್ತಿಯಲ್ಲಿ. ಇವಾಗ್ಲೂ ಮನುಷ್ಯ ಎಷ್ಟೇ ಬ್ರ್ಯಾಂಡ್ಗಳು ಬರ್ಲಿ ಎಷ್ಟೇ ಬರ್ಲಿ, ಓ ಹಳ್ಳಿ ತುಪ್ಪ, ಓ ಬೆಣ್ಣೆ, ಹಳ್ಳಿ ಬೆಣ್ಣೆ, ಏನ್ ನಿಮ್ ಊರ್ ಕಡೆ ಬೆಣ್ಣೆ ಚೆನ್ನಾಗ್ ಸಿಗುತ್ತಂತಲ್ಲ ಅನ್ನೋ ಒಂದು ಮಾತು ದಿನನಿತ್ಯದಲ್ಲಿ ನಾವು ನೋಡ್ತಾನೆ ಇರ್ತೀವಿ. ಹಳ್ಳಿ ಬೆಣ್ಣೆಗೆ, ಹಳ್ಳಿ ತುಪ್ಪಕ್ಕೆ ಯಾವತ್ತಿಗೂ ಅದಕ್ಕೆ ಆದಂತಹ ಡಿಮ್ಯಾಂಡ್ ಇದ್ದೇ ಇರುತ್ತೆ. ಯಾಕಂದ್ರೆ ನಮ್ಮ ಇಂಡಸ್ಟ್ರಿಗಳಲ್ಲಿ, ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳಲ್ಲಿ ಅವರು ನಿಮ್ ತರ ಕೆನೆನ ಕಡ್ದಿಟ್ಟು ತೆಗೆದಿಟ್ಟು ಅದನ್ನ ಫರ್ಮೆಂಟ್ ಮಾಡಿಸಿ ಅದನ್ನ ಇಷ್ಟು ಒಂದು ವಾರಗಟ್ಟಲೆ ತೆಗೆದಿಟ್ಟು ಅದಕ್ಕೆ ಮೊಸರು ಹಾಕಿ ಹುಳಿ ಎಬ್ಸಿ ಹೆಪ್ಪ ಹಾಕಿಸಿ ಅದರಿಂದ ಕಡಿದು ಬೆಣ್ಣೆ ತೆಗಿತಿರಲ್ವಾ, ನಿಮ್ದು ನ್ಯಾಚುರಲ್ ಪ್ರೊಸೆಸ್. ನಿಮ್ದ್ರಲ್ಲಿರುವಂತಹ ಒಂದು ಸೂಕ್ಷ್ಮ ಜೀವಾಣುಗಳು ಈ ಇಂಡಸ್ಟ್ರಿ ಇದರಲ್ಲಿ ಇರಲ್ಲ. ಅಲ್ಲಿ ಏನಾಗ್ತಾರೆ, ಅಲ್ಲಿ ಕ್ರೀಮ್ನ ಸಪರೇಟ್ ಮಾಡ್ಕೊಂಡು ಕೊಬ್ಬಿನಾಂಶ ಹಾಲಿನಿಂದ ಕೊಬ್ಬನ್ನ ತೆಗೆದು ಆ ಕೊಬ್ಬನ್ನ ಮಾತ್ರ ಅವರು ಮತ್ತೆ ಕಲ್ಚರ್ ಹಾಕಿ ಮತ್ತೆ ಫರ್ಮೆಂಟ್ ಮಾಡಿ ಅದರಿಂದ ಬೆಣ್ಣೆ ಮತ್ತೆ ಇದನ್ನ ಮಾಡೋದ್ರಿಂದ ಈ ನ್ಯಾಚುರಲ್ ಪ್ರೊಸೆಸ್ ಅಲ್ಲಿ ಸಿಗುವಂತಹ ಒಂದು ನೈಸರ್ಗಿಕವಾಗಿ ಹಳ್ಳಿಗಳಲ್ಲಿ ಮಾಡುವಂತಹ ಒಂದು ಬೆಣ್ಣೆ ಮತ್ತು ತುಪ್ಪದ ಫ್ಲೇವರ್ ಏನಿದೆ ಆ ಕಾಂಪೋನೆಂಟ್ ನಮಗೆ ಇಂಡಸ್ಟ್ರಿಯಲ್ಲಿ ಮಿಸ್ ಆಗುತ್ತೆ. ಇನ್ಕ್ಲೂಡಿಂಗ್ ನಾನು ನಿಮಗೆ ಇದನ್ನ ನಿಜ ಹೇಳ್ತಿದ್ದೀನಿ, ಎಷ್ಟೊಂದು ಇಂಡಸ್ಟ್ರಿಗಳಲ್ಲಿ ಡೈಎಸಿಟೈಲ್ ಅನ್ನೋ ಫ್ಲೇವರ್ ಕಾರಣ. ಬೆಣ್ಣೆಯಲ್ಲಿ ಒಂದು ನಮಗೆ ಒಂದು ಮನೋಲ್ಲಾಸದ ಒಂದು ಆಹ್ಲಾದ ಅನ್ಸುವಂತ ಒಂದು ಫ್ಲೇವರ್ ಏನಿದೆ ಅದು ಆ ಫ್ಲೇವರ್ಗೆ ಕಾರಣ ಡೈಎಸಿಟೈಲ್ ಅನ್ನೋ ಒಂದು ಕಾಂಪೌಂಡ್ ಅದು ಬೆಣ್ಣೆಯಲ್ಲಿ ಇರೋದ್ರಿಂದ ನಮ್ಗೆ ಆ ಸ್ಮೆಲ್ ಬರುತ್ತೆ. ಅದಕ್ಕೆ ಕಾರಣ ಡೈಎಸಿಟೈಲ್ ಲ್ಯಾಕ್ಟಿಸ್ ಅಂತ ಒಂದು ಸೂಕ್ಷ್ಮ ಜೀವಾಣುನ ಉಪಯೋಗಿಸಿರ್ತಾರೆ ಬೆಣ್ಣೆ ಮಾಡ್ಬೇಕಾದ್ರೆ, ಹಂಗಾಗಿ ಇರುತ್ತೆ ಅದು ಬೆಣ್ಣೆ ಆಗ್ಬೇಕಾದ್ರೆ, ಹಂಗಾಗಿ ನಮಗೆ ಆ ಒಂದು ಒಳ್ಳೆ ಪರಿಮಳ ಸಿಗುತ್ತೆ. ಆದ್ರೆ ಇದರಲ್ಲಿ ಅದು ಅದನ್ನ ಹೊರಗಡೆಯಿಂದ ಆಡ್ ಮಾಡಿರ್ತಾರೆ ಇಂಡಸ್ಟ್ರಿಗಳಲ್ಲಿ ಡಿಎಸ್ಟೈಲ್ ಅನ್ನೋದನ್ನ, ಹಂಗಾಗಿ ನಮ್ಗೆ ಆ ನ್ಯಾಚುರಲ್ ಇದು ಸಿಗ್ತಾ ಇಲ್ಲ ಬೆಣ್ಣೆ ಮತ್ತೆ ತುಪ್ಪಗಳಲ್ಲಿ. ಹಂಗಾಗಿ ನೀವು ಬೆಣ್ಣೆ ತುಪ್ಪ ಮಾಡೋದ್ರಲ್ಲಿ ಕೂಡ ನೀವು ಮಾಡಬಹುದು. ಅದೇನು ಚರ್ನರ್ ಬೆಣ್ಣೆ ಚರ್ನರ್ ಸಿಗುತ್ತೆ, ಈಗ ಒಂದು ನಿಮಗೆ 1,000 ರೂಪಾಯಿ ಒಳಗಡೆನೆ ಬೆಣ್ಣೆ ಚರ್ನರ್ ಸಿಕ್ಬಿಡುತ್ತೆ, ಕೂತ್ಕೊಂಡು ಕಡಿಬೇಕು ಆತರ ಏನಿಲ್ಲ. ಹೆಪ್ಪಾಕಿ ಮಾಡಿ ತೆಗೆದು ಇಟ್ಟರೆ ನಿಮ್ಮ ಕೆನೆ ಪದರಗಳನ್ನ ನಿಮಗೆ ಒಳ್ಳೆ ಬೆಣ್ಣೆ ಮತ್ತು ತುಪ್ಪ ಸಿಗ್ಬೋದು. ಮಲ್ನಾಡು ಬೆಣ್ಣೆ ಮಲ್ನಾಡು ಗೆಡ್ಡದ ತುಪ್ಪ ಅಂತ ಹೇಳಿ ನೀವು ಮಾಡಿದ್ರೆ ಅದಕ್ಕೆ ಆದಂತ ಗುಣಗಳು ಇದೆ, ಅದಕ್ಕೆ ಬೇಕಾದಂತ ಆದಾಯನೂ ಇದೆ. ಪಶುವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಮಲ್ನಾಡು ಗಿಡ್ಡ ತಳಿಯ ಒಂದು ಹಾಲಿನ ಉತ್ಪನ್ನಗಳ ಮೌಲ್ಯವರ್ಧನೆ ಕುರಿತು ಬೇಸಿಗೆಯಲ್ಲಾಗಿರಲಿ ಜೊತೆಗೆ ಮತ್ತೆ ಈ ಮುಂಗಾರು ಹಿಂಗಾರುಗಳಲ್ಲಾಗಿರಲಿ ತರಬೇತಿ ಕಾರ್ಯಕ್ರಮಗಳನ್ನ ಯಾವ ರೀತಿಯಿಂದ ತಾವು ಹಮ್ಮಿಕೊಂಡಿದ್ದೀರಿ ಮತ್ತೆ ಯಾವ ರೀತಿಯಿಂದ ಪ್ರತಿಕ್ರಿಯೆ ಇದೆ ರೈತ ಬಾಂಧವರಿಂದ? ಈ ಮಲ್ನಾಡು ಗಿಡ್ಡ ತಳಿ ರಿಸರ್ಚ್ ಸೆಂಟರ್ ಇಂದ ಪ್ರತಿ ವರ್ಷಕ್ಕೂ ಒಂದ್ಸರಿ ಟ್ರೈನಿಂಗ್ ನ ಕಂಡಕ್ಟ್ ಮಾಡಿದ್ರು. ಇದು ಪ್ರಾಜೆಕ್ಟ್ ರನ್ನಿಂಗ್ ಅಲ್ಲಿ ಇತ್ತು. ಆ ಒಂದು ವಿಭಾಗದ ಮುಖ್ಯಸ್ಥರು ಏನಿದ್ದಾರೆ ಅವರೀಗ ಬೆಂಗಳೂರಿಗೆ ಟ್ರಾನ್ಸ್ಫರ್ ಆಗಿದ್ದಾರೆ. ಆದ್ರೂ ಪ್ರತಿ ವರ್ಷ ಒಂದು ಇದರಿಂದ ನಾವು ಮೌಲ್ಯವರ್ಧನೆ ಮತ್ತೆ ನಿರ್ವಹಣೆ ಮಲ್ನಾಡು ಗಿಡ್ಡ ತಳಿಗಳ ನಿರ್ವಹಣೆ ಇಲ್ಲೆಲ್ಲ ಎಲ್ಲದರ ಬಗ್ಗೆ ಪ್ರತಿ ವರ್ಷ ಒಂದು ಇದನ್ನ ಮಾಡ್ತೀವಿ ನಾವು. ಅದನ್ನ ಪೇಪರ್ ಅಲ್ಲಿ ಕೂಡ ನಾವು ಅನೌನ್ಸ್ ಮಾಡ್ತೀವಿ ಯಾವಾಗ ಆ ತರಬೇತಿ ಇರುತ್ತೆ ಅಂತ ಹೇಳಿ. ಮತ್ತು ನಮ್ಮ ಹಳೆ ತರಬೇತಿಗೆ ಬಂದಿರುವಂತಹ ಅವರ ಗ್ರೂಪ್ ವಾಟ್ಸ್ಆಪ್ ಗ್ರೂಪ್ ಗಳಿದಾವೆ ರೈತರದ್ದು. ಇಲ್ಲೇ ಶಿವಮೊಗ್ಗದ ಸುತ್ತಮುತ್ತಲಿನ ಊರಿನಿಂದ ಹೊಸನಗರ ತೀರ್ಥಹಳ್ಳಿಯಿಂದ ಎಲ್ಲ ಬಂದವರಿದ್ದಾರೆ, ಅವ್ರದ ನಂಬರ್ ಗಳೆಲ್ಲ ಇದಾವೆ, ಆ ಗ್ರೂಪ್ ಗಳೆಲ್ಲ ಇದಾವೆ, ಆ ಗ್ರೂಪ್ ಗಳಲ್ಲೂ ನಾವು ಅಡ್ವರ್ಟೈಸ್ ಮಾಡ್ತೀವಿ, ಹಾಗೆ ಪೇಪರ್ ಅಲ್ಲೂ ಅನೌನ್ಸ್ ಮಾಡ್ತೀವಿ. ಅದನ್ನು ನೋಡಿಕೊಂಡು ರೈತರು ಬರಬೇಕಾಗತ್ತೆ. ಅವ ಬಂದಾಗ ತಳಿಗಳ ನಿರ್ವಹಣೆ ಮತ್ತು ಉತ್ಪನ್ನಗಳ ತಯಾರಿಕೆ ಮಾರಾಟ ಎಲ್ಲದರ ಬಗ್ಗೆ ನಾವು ಅವಾಗ ಮಾಹಿತಿ ಇನ್ನ ತುಂಬಾ ಸಂಕ್ಷಿಪ್ತವಾಗಿ ಕೊಡ್ತೀವಿ. ಈಗ ಒಬ್ಬ ರೈತ ನಾನು ಈ ಮಲ್ನಾಡು ಗಿಡ್ಡೆ ತಳಿಗಳನ್ನ ನಾನು ಖರೀದಿ ಮಾಡಬೇಕು, ಖರೀದಿ ಮಾಡಿ ಹಾಲಿನ ಒಂದು ಡೈರಿ ಹಾಕಬೇಕು ನಾನು ಅಂತ ಹೇಳಿ ಅನ್ಕೊಂಡಿರಿಗೆ ನೀವು ಯಾವ ರೀತಿಯಿಂದ ಅವರಿಗೆ ತಾಂತ್ರಿಕವಾಗಿ ಸಹಾಯ ಮಾಡಕ್ಕೆ ಸಿದ್ಧರಾಗಿದ್ರಿ? ಮೊದಲು ಮನುಷ್ಯ ಏನೇ ಕೆಲಸ ಮಾಡೋದಿದ್ರು ದುಡ್ಡು ಮಾಡಿ, ಹೌದು ಅದು ದುಡ್ಡು ಬರುತ್ತೆ ಅಂದ್ರೆ ಮಾಡೋದಕ್ಕೆ ಇಂಟ್ರೆಸ್ಟ್ ಇರುತ್ತೆ. ದುಡ್ಡು ಹಾಕಬೇಕು ಅಂದಾಗ ಸ್ವಲ್ಪ ಕಷ್ಟ ಅನ್ಸುತ್ತೆ ಯಾರಿಗಾದ್ರೂ, ಹಂಗೆ ರೈತರಿಗೂ ಅಷ್ಟೇ. ನೀವು ಹಾಕಿ ಸ್ಟಾರ್ಟ್ ಮಾಡುವಂತ ಕೆಲಸಗಳನ್ನ ಆದಷ್ಟು ಕಡಿಮೆ ಮಾಡ್ಕೊಳ್ಳಿ. ನೀವು ಮೊದಲು ದುಡ್ಡು ಹೆಂಗ್ ತೆಗಿಬಹುದಾ ಅಂತ ಹೇಳಿ ನೋಡ್ಕೊಳ್ಳಿ, ಅದನ್ನ ಆದಷ್ಟು ಅದ್ರ ಕೆಲಸ ತಿಳ್ಕೊಳ್ಳಿ. ನೀವು ಫಸ್ಟ್ಗೆ ನಾನು ಕೊಟ್ಟಿಗೆ ಕಟ್ಟಬಿಡ್ತೀನಿ, ವ್ಯಾಕ್ಯೂಮ್ ಮಿಲ್ಕರ್ಸ್ ನ ಇಟ್ಬಿಡ್ತೀನಿ, ಅದಕ್ಕೆ ರಬ್ಬರ್ ಮ್ಯಾಟ್ ಹಾಕಿಸ್ತೀನಿ, ಈ ತರದ ಯೋಚನೆಗಳು ಈ ಒಂದು ತಳಿಗೆ ಬೇಡ. ನಿಮ್ಮ ಮನೆ ಹತ್ರ ಇರುವಂತ ಜಾಗದಲ್ಲಿ ಕಟ್ಟಿ, ಮನೆ ಮುಂದಿರುವಂತ ಪ್ಯಾಶ ಏನ್ ಬೆಳೆದಿದೆ ಆ ಕಡೆ ಸರಾಮ ಮೇಯಕ್ ಬಿಡಿ, ತಿನ್ಸಿ, ಅದ್ರಲ್ಲಿ ಎಷ್ಟು ಹಾಲು ಬರುತ್ತೋ ಅದನ್ನ ಮಾಡಿ. ಈಗ ನೀವೇನೇ ತುಂಬಾ ಕುಣದಾಡಿದ್ರು ನಿಮ್ಗೆ 1.5 ರಿಂದ 2 ಲೀಟರ್ ಮೇಲೆ ಹಾಲು ಸಿಗಲ್ಲ. ಹೌದು ಹೌದು, ಅಥವಾ ತುಂಬಾ ಏನು ಇದು ಸರಿನೇ ಇಲ್ಲ, ಇದು ನಮ್ಮ ಪ್ರಾಣಿ ಅಂದ್ರು 1/2 ಲೀಟರ್ಗಿಂತ ಏನ್ ಕಡಿಮೆ ಕೊಡಲ್ಲ. ಸೊ ಹಂಗಾಗಿ ನೀವು ಅದರ ಬಗ್ಗೆ ಕೊಟ್ಟಿಗೆಗಳ ಖರ್ಚಿನ ಬಗ್ಗೆ ಇನ್ನದ್ರ ಬಗ್ಗೆ ಯೋಚನೆ ಮಾಡೋದು ಮೊದಲು ಪ್ರಾಣಿಯನ್ನ ನಿಮ್ಮ ಮನೆಯ ಭಾಗವಾಗಿ ಅದು ಸ್ವೀಕಾರ ಮಾಡಿಕೊಂಡು ನಿರ್ವಹಣೆಗೆ ತೊಡಗಿ. ಆಮೇಲೆ ಅದರಿಂದ ಬರುವಂತ ಹಾಲು ಮತ್ತೆ ಬೇರೆಯವರಿಗೆಲ್ಲ ಸಿಗ್ತಾ ಇರೋ ಊರಲ್ಲಿ ಸಿಗ್ತಾ ಇರುವಂತ ಹಾಲು ಎಷ್ಟು ಬರ್ತಿದೆ ಕ್ವಾಂಟಿಟಿ, ನಮ್ಮ ಊರಲ್ಲಿ ನಮ್ಮ ಹಳ್ಳಿಲಿ ಎಷ್ಟು ಮಲ್ನಾಡು ಗಿಡ್ಡ ತಳಿಯದ ಹಾಲು ಸಿಗ್ತಾ ಇದೆ ಅನ್ನೋದನ್ನ ಒಂದು ನೀವು ಒಂದು ಪೂಲ್ ಮಾಡಿಕೊಂಡು ಅದ್ರ ಬಗ್ಗೆ ಯೋಚನೆ ಮಾಡಿ ಅದನ್ನ ಪ್ರಾಡಕ್ಟ್ ಮಾಡೋದ್ರ ಬಗ್ಗೆ ಆಮೇಲೆ ಯೋಚನೆ ಮಾಡಿ. ಮೊದಲು ಹಾಲನ್ನ ಸಂಗ್ರಹಿಸಿದ್ರ ಬಗ್ಗೆ ಮಾಡಿ, ಹಾಲು ಸಿಗ್ತಾ ಇದೆ ಅಂತ ಅಂದ ಮೇಲೆ ನಿಮ್ಮ ಪ್ರಾಡಕ್ಟ್ ನಿಮ್ಗೆ ಯಾವ್ದು ಅನುಕೂಲ ಇದೆ, ನಿಮ್ಮ ಇಲ್ಲಿರೋರ ನಡುವೆ ಎಷ್ಟು ನಿಮ್ಮ ಸೌಹಾರ್ದತೆ ಇದೆ, ನಿಮ್ಮ ಸಂಘದಲ್ಲಿ ಎಷ್ಟು ಸೌಹಾರ್ದತೆ ಇದೆ, ನಿಮ್ಮ ಹಳ್ಳಿಲಿ ಎಷ್ಟು ಸೌಹಾರ್ದತೆ ಇದೆ, ಅದ್ರ ಎಷ್ಟು ಜನ ಇನ್ವಾಲ್ವ್ ಆಗ್ತಿದ್ದಾರೆ ಬಿಸ್ನೆಸ್ ಗೆ ಅನ್ನೋದನ್ನ ನೋಡ್ಕೊಂಡು ನೀವು ಯಾವ್ಯಾವ ಪ್ರಾಡಕ್ಟ್ ಮಾಡಬಹುದು ಅನ್ನೋದ್ರ ಮೇಲೆ ನೀವು ಮಾಡ್ಕೊಂತ ಹೋಗ್ಬೋದು. ಈಗ ರಾಷ್ಟ್ರೀಯ ಗೋಕುಲ್ ಮಿಷನ್ ಬಂದಿದೆ, ನಿಮ್ಗೆ ಗೊತ್ತಿದೆ ಅಲ್ವಾ ಸರ್? ಸೊ ಇದರ ಉದ್ದೇಶನೇ ನಮ್ಮ ದೇಸಿ ತಳಿಗಳನ್ನ ಸಂರಕ್ಷಣೆ ಮಾಡಬೇಕು, ಅದರ ಅಭಿವೃದ್ಧಿ ಪಡಿಸಬೇಕು, ಅದರಲ್ಲಿ ಉತ್ತೇಜನ ಕೊಡ್ಬೇಕಂತ ಹೇಳಿದೆ. ಸೊ ಇದರಿಂದ ಯಾಕೆಂದ್ರೆ ಈ ದೇಸಿ ತಳಿಗಳ ಹಸುಗಳನ್ನ ಖರೀದಿ ಮಾಡಕ್ಕೂ ಕೂಡ ಸರ್ಕಾರದವರು, ಕೇಂದ್ರ ಸರ್ಕಾರದವರು ಪ್ರೋತ್ಸಾಹ ಧನ ಕೊಡ್ತಾವ್ರೆ, ಸಬ್ಸಿಡಿ ಕೂಡ ಕೊಡ್ತಾ ಇದ್ದಾರೆ. ಅದಕ್ಕೆ ಎಲ್ಲಾ ತರದ ಒಂದು ನೀವು ಡೈರಿನೇ ಒಂದು ಮಾಡ್ಬೇಕಂದ್ರು ಕೂಡ ಅವರು ಈ ತರದ ಪ್ರೊವಿಷನ್ಸ್ ನ್ಯಾಷನಲ್ ಲೈಫ್ ಸ್ಟಾಕ್ ಮಿಷನ್ ಅಲ್ಲಿ ಕೂಡ ಇತ್ತು. ಹೌದು, ಹಂಗಾಗಿ ಅವರು ಅದರಲ್ಲಿ ನೀವು ಸಬ್ಸಿಡಿ ಸಿಗುತ್ತೆ, ನಿಮ್ಮ ದೇಸಿ ತಳಿಗಳು ಮಾಡ್ತೀನಿ ಈ ತರ ಅಂದ್ರೆ ನಿಮ್ಮ ಪ್ರಾಜೆಕ್ಟ್ ಅಪ್ರೂವ್ ಆಗ್ಬೇಕಾದ್ರೆ ನೀವು ಎಷ್ಟು ತಳಿಗಳನ್ನ ತರ್ತಿದ್ದೀರಾ, ಯಾವ ತಳಿಗಳನ್ನ ತರ್ತಿದ್ದೀರಾ, ನಿಮ್ಗೆ ಜಾಗ ಎಲ್ಲಿದೆ, ಎಷ್ಟ್ರಲ್ಲಿ ಮಾಡ್ತೀರಾ, ನೀವು ಮಾಡ್ಬೇಕು ಹೆಂಗೆಂಗ್ ಮಾಡ್ಬೇಕು ಅನ್ಕೊಂಡಿದ್ದೀರಾ, ಇದೆಲ್ಲದನ್ನ ನೀವು ಸರಿಯಾಗಿ ಕೊಟ್ರೆ ನ್ಯಾಷನಲ್ ಲೈಫ್ ಸ್ಟಾಕ್ ಮಿಷನ್ ಅಂಡರ್ ಅಡಿಯಲ್ಲಿ ನಿಮ್ಗೆ ತುಂಬಾ ತರಹದ ಸಹಾಯಗಳು ಸಿಗ್ತವೆ. ಒಟ್ಟಾರೆಯಾಗಿ ಡಾಕ್ಟರ್ ಪವನ್ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ ಈ ಒಂದು ಮಲೆನಾಡು ಗಿಡ್ಡ ತಳಿ ಹಾಲಿನ ಉತ್ಪನ್ನಗಳ ಮೌಲ್ಯವರ್ಧನೆ ಬಗ್ಗೆ ಕುರಿತು ಸಾರಾಂಶ ರೂಪದಲ್ಲಿ? ನಾವು ಎಷ್ಟು ನಮ್ಮ ಮೂಲದ ಪ್ರದೇಶದಲ್ಲಿ ನಾವು ಆದಷ್ಟು ನಮ್ಮ ಆದಾಯನ ಹುಡ್ಕೋಬೇಕು ಅಂತ. ಯಾಕಂದ್ರೆ ಎಲ್ಲೇ ಬೇರೆ ಯಾವುದೇ ಬ್ರೀಡ್ ಎಲ್ಲೋ ತುಂಬಾ ಚೆನ್ನಾಗಿದೆ, ಅದು ಬಹಳ ತುಂಬಾ ಸಕ್ಸಸ್ ಆಗಿದೆ, ಅದನ್ನ ಕರ್ಕೊಂಬಂದು ನಾನು ಗುಜರಾತಿ ಹೋಗಿ ಎಲ್ಲೋ ಇದು ಮಾಡ್ತೀನಿ, ಓಕೆ ಸರಿ ಆಯ್ತು, ದುಡ್ಡು ಇಂಪಾರ್ಟೆಂಟ್ ಮನುಷ್ಯಂಗೆ ಮಾಡ್ಬೇಕು ನಿಜ, ಆದ್ರೆ ನಮ್ಮಲ್ಲಿ ಇರೋದು ಯಾವ್ದೇ ತರ ತೊಂದರೆ ಕೊಡ್ತಿಲ್ವಲ್ಲ ನಮ್ಗೆ, ಅದ್ರ ಬಗ್ಗೆ ಯೋಚನೆ ಮಾಡಿ. ಇಲ್ಲಿ ಲಾಸ್ ಇಲ್ಲ ನಿಮ್ಗೆ, ಮನುಷ್ಯ ದುಡ್ಡು ಗಳಿಸ್ತಾನೋ ಇಲ್ಲೋ ಇರೋದನ್ನ ಕಳ್ಕೋಬಾರ್ದಂತೆ. ಹಂಗೆ ಈ ಆಕಳುಗಳಲ್ಲೂ ಅಷ್ಟೇ, ನೀವು ಎಲ್ಲೋ ಯಾವ್ದೋ ತಳಿ ಅದು ನಮ್ಗೆ ಅಷ್ಟ್ರ ಮಟ್ಟಿಗೆ ಅದ್ರ ಬಗ್ಗೆ ಗೊತ್ತಿಲ್ಲ, ಕರ್ಕೊಂಬರ್ತೀನಿ ಅದನ್ನ ಹಿಂಗ 50,000 ರೂಪಾಯಿ ಹಾಕ್ತೀನಿ ನಾನು ಒಂದ್ ವರ್ಷದಲ್ಲೇ ದುಡ್ಡು ತೆಗೆದು ಬಿಡ್ತೀನಿ ಅದನ್ನ ಅನ್ನೋ ಒಂದು ಹುಚ್ಚಾಟಕ್ಕೆ ಇಳಿಯುವಷ್ಟು ತಾಕತ್ ನಿಮ್ಗಿದೆ ಅಂದ್ಮೇಲೆ ಮಲ್ನಾಡಿಗೆ ಇಡ್ಡ ತಳಿ ನಮ್ದೇ ತಳಿ ಒಂದ್ ಹಂಗೆ ಒಂದ್ ಇರುತ್ತೆ ಬಿಡಿ, ಅಲ್ಲಿ ಇಲ್ಲಿ ಮೇಯ್ಕೊಂಡು ಹಿಂಗೆ ಮಾಡ್ಕೊಂಡು ತಿನ್ಕೊಂಡು ಏನೋ ಒಂದ್ ತಿನ್ಕೊಂಡು ಅದ್ರ ಪಾಡಿಗೆ ಅದು ಎಷ್ಟ ಹಾಲು ಕೊಡ್ಲಿ, ಅದು ಆ ಹಾಲ್ನ ಏನ್ ಮಾಡ್ಬೇಕು ಅನ್ನೋದನ್ನ ನಾನು ಹೇಳಿದೀನಿ. ಹಂಗ ನಮ್ಮ ಮೂಲನ ನಾವು ಬಿಟ್ಕೊಡ್ಬಾರ್ದು, ಅದ್ರಲ್ಲಿ ಆಗುವಂತ ನಮಗ್ ಗೊತ್ತಿಲ್ಲದೆ ನಾವು ಎಷ್ಟೇ ಆದ್ರೂ ಮನುಷ್ಯ ಏನಿದೆ ಅದನ್ನ ಕಂಡುಹಿಡಿಬಹುದು, ಅದು ಏನಿದೆ ಅನ್ನೋದು ಗೊತ್ತಿದ್ರೆ ಏನಿಲ್ದೆ ಅದ್ರ ಕೆಲ್ಸಗಳನ್ನ ತುಂಬಾ ನ್ಯಾಚುರಲ್ ಆಗಿ ತುಂಬಾ ಕೆಲ್ಸಗಳು ಒಂದಕ್ಕೊಂದು ಅವಲಂಬಿತವಾಗಿ ತುಂಬಾ ಕ್ರಿಯೆಗಳು ನಡೀತಾ ಇದಾವೆ. ಹಂಗಾಗಿ ಆದಷ್ಟು ನಮ್ಮ ಮೂಲತೆಯನ್ನ ನಾವು ಕಳ್ಕೊಳ್ಳೋದು ಬೇಡ, ನಮ್ಮ ಮಲ್ನಾಡ್ ಗಿಡ್ಡ ತಳಿ ನಶಿಸಿ ಹೋಗೋ ಪರಿಸ್ಥಿತಿ ಹೋಗೋದು ಬೇಡ, ಆದಷ್ಟು ಅದನ್ನು ಕೂಡ ಉಪಯೋಗಿಸ್ಬೋದು, ಅದ್ರ ಹಾಲಲ್ಲೂ ಮೌಲ್ಯವರ್ಧನೆ ಮಾಡಬಹುದು, ಅದರಲ್ಲೂ ತುಂಬಾ ನಿಮಗೆ ಆಪರ್ಚುನಿಟಿಗಳು ಇದಾವೆ ಬೆಳೆಯೋದಕ್ಕೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹೆಚ್ಚಿನ ಒಂದು ಮಾಹಿತಿ ಪಡೆಯುವುದಾದರೆ ನಮ್ಮ ರೈತ ಬಾಂಧವರು, ವಿಶೇಷವಾಗಿ ಮಲ್ನಾಡಿನ ಒಂದು ರೈತ ಬಾಂಧವರು, ಈ ಒಂದು ಮಲ್ನಾಡು ಗಿಡ್ಡ ತಳಿಯ ಆಕಳು ತಳಿಯ ಒಂದು ಹಾಲಿನ ಉತ್ಪನ್ನಗಳ ಮೌಲ್ಯವರ್ಧನೆ ಕುರಿತು ನಿಮ್ಮ ದೂರವಾಣಿ ಸಂಖ್ಯೆ ಕೊಡಿ ಸರ್. ನನ್ನ ಹೆಸರು ಡಾಕ್ಟರ್ ಪವನ್ ಎಂ, ನನ್ನ ದೂರವಾಣಿ ಸಂಖ್ಯೆ 9538912275 9538912275. ಧನ್ಯವಾದ ಸರ್. ಇದುವರೆಗೆ ತಾವು ಮಲೆನಾಡು ಗಿಡ್ಡ ತಳಿ ಹಾಲಿನ ಉತ್ಪನ್ನಗಳ ಮೌಲ್ಯವರ್ಧನೆ ಕುರಿತು ಸಂಪೂರ್ಣ ಮಾಹಿತಿಯನ್ನು ನಮ್ಮ ಕೇಳುಗರಿಗೆ, ವಿಶೇಷವಾಗಿ ಮಲೆನಾಡಿನ ಭಾಗದ ಒಂದು ರೈತ ಬಾಂಧವರಿಗೆ ತಾವು ತಿಳಿಸಿಕೊಟ್ಟಿದ್ದೀರಾ. ಭದ್ರಾವತಿ ಆಕಾಶವಾಣಿ ಕೇಂದ್ರದಿಂದ ತಮಗೆ ಇನ್ನೊಮ್ಮೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ನಮಸ್ಕಾರ ಸರ್. ನಮಸ್ಕಾರ, ಧನ್ಯವಾದ. ರೈತ ಬಾಂಧವರೇ ಹಾಗೂ ಕೇಳುಗರೆ, ಪ್ರತಿದಿನ ಸಂಜೆ 6:50 ಮೂಡಿ ಬರುವ ಕೃಷಿ ರಂಗ ಕಿಸಾನವಾಣಿ ಕಾರ್ಯಕ್ರಮ ಭದ್ರಾವತಿ ಕೇಂದ್ರದಿಂದ ಯಾವ ರೀತಿಯಾಗಿ ಮೂಡಿ ಬರ್ತಾ ಇದೆ, ಮತ್ತೆ ಈ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ, ಅಭಿಪ್ರಾಯ, ಸಲಹೆ, ಸೂಚನೆ ಏನಾದರೂ ಇದ್ದಲ್ಲಿ ನಮ್ಮ ವಾಟ್ಸ್ಆಪ್ ನಂಬರಿಗೆ ಇದನ್ನು ನೀವು ಬರೆದು ತಿಳಿಸಬಹುದು. ನೀವು ಬರೆದು ಕಳಿಸಿದ ಮಾಹಿತಿಯನ್ನ ಅದೇ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು. ನಮ್ಮ ವಾಟ್ಸ್ಆಪ್ ಸಂಖ್ಯೆ ಹೀಗಿದೆ: 9481517600. ಇನ್ನೊಮ್ಮೆ ಕೇಳಿ: 9481517600. ಆತ್ಮೀಯ ರೈತ ಬಂಧವರೇ, ಇದುವರೆಗೂ ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಮಲೆನಾಡು ಗಿಡ್ಡ ತಳಿ ಹಾಲಿನ ಉತ್ಪನ್ನಗಳ ಮೌಲ್ಯವರ್ಧನೆ ಕುರಿತು ಪಶುವೈದ್ಯಕೀಯ ಮಹಾವಿದ್ಯಾಲಯ ಶಿವಮೊಗ್ಗದ ಜಾನುವಾರು ಉತ್ಪನ್ನಗಳ ತಾಂತ್ರಿಕತೆ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾ ಪವನ್ ಎಂ ಅವರೊಂದಿಗೆ ಸಂದರ್ಶನವನ್ನು